ಕೃಷಿ ರಂಗ ಕಿಸಾನ್ ವಾಣಿ ಕೇಳುಗರೆ. ಇವತ್ತು ನನ್ನ ಜೊತೆ ಸುಂದರೇಶ್ ಬಿಎಂ ಅವರಿದ್ದಾರೆ. ಬೊಮ್ಮನ ಕೊಡುಗೆ ಇದು ಪ್ರದೇಶ ಬಂದ್ಬಿಟ್ಟು, ಇವರ ಒಂದು ಜಮೀನು ಬಂದ್ಬಿಟ್ಟು ಮೇಲಿನ ಹಂಸವಾಡಿ, ಶಿವಮೊಗ್ಗದಲ್ಲಿ ವಾಸವಾಗಿರ್ತಾರೆ. ಗಗನ ಫಾರ್ಮ್ ಅಂತ ಹೇಳ್ಬಿಟ್ಟು ಸಣ್ಣದಾಗಿ ಒಂದು ನರ್ಸರಿಯ ಒಂದು ನಿರ್ವಹಣೆ ಕೂಡ ಮಾಡ್ತಾ ಇದ್ದಾರೆ, ಜಮೀನಿನ ಒಂದು ತೋಟದ ಒಂದು ನಿರ್ವಹಣೆ ಜೊತೆಗೆ. ಬನ್ನಿ, ಇವು ಯಾವ ಒಂದು ಕ್ರಮದಿಂದ, ಇವರು ಯಾವ ಒಂದು ವಿಧಾನಗಳನ್ನ ಅಳವಡಿಸ್ಕೊಂಡ್ಬಿಟ್ಟು ತಮ್ಮ ಕೃಷಿ ತೋಟದ ಒಂದು ನಿರ್ವಹಣೆ ಮಾಡ್ತಾ ಇದ್ದಾರೆ, ನರ್ಸರಿ ಒಂದು ನಿರ್ವಹಣೆ ಮಾಡ್ತಾರೆ ಅನ್ನೋದನ್ನ ಮಾಹಿತಿ ಪಡೆದುಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಸರ್. ನಮಸ್ಕಾರ ಹೇಳಿ, ಯಾವ ವರ್ಷದಿಂದ ತಾವು ಈ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದೀರಾ ಸರ್? ನಾನು ಈ ಜಾಗದಲ್ಲಿ 1997 ಸ್ಟಾರ್ಟ್ ಮಾಡಿದೆ, ಅಡಿಕೆ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟ್. ಅಡಿಕೆ ಸ್ವಲ್ಪ ನೆರಳು ಬಂದ ಮೇಲೆ ಮೆಣಸು, ಏಲಕ್ಕಿ, ಅಡಿಕೆ ಅದ್ರ ಜೊತೆಲಿ ಏಲಕ್ಕಿ, ಆಮೇಲೆ ಹಣ್ಣಿನ ಗಿಡಗಳು. ಈಗ ರೀಸೆಂಟ್ ಆಗಿ ಕಾಫಿ ಹಾಕೊಂಡಿದ್ದೀನಿ. ಕೋಕೋ ಒಂದ್ಸರಿ ಹಾಕಿ ಎರಡನೇ ರೌಂಡ್ ಹಾಕಿದೀನಿ ಕೋಕೋನು. ಈಗ ಅಂತರ್ ಬೆಳೆ ಆಗಿಲ್ಲ, ಎಲ್ಲ ಜೀರೋ ಕಲ್ಟಿವೇಶನ್ ಇದು. ಯಾವುದು ಉದ್ಲಿ ಕೆಲಸ ಮಾಡಲ್ಲ ನಾವು ಇದು ಮಾಡ್ಕೊಂಡು. ಜೊತೆಲಿ ನನಗೆ ಫುಲ್ ಟೈಮ್ ಕೆಲಸ ಆಗಲಿ ಅಂತ ಸ್ವಲ್ಪ ಜಾಗದಲ್ಲಿ ನಾನು ನರ್ಸರಿ ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ಓನ್ಲಿ ಹಾರ್ಟಿಕಲ್ಚರ್ ಪ್ಲಾಂಟ್ಸ್ ನನಗೆ ಕ್ಯಾಂಪ್ಕೋದಿಂದ ಆರ್ಡರ್ಸ್ ಇರುತ್ತೆ. ನಂದು ನರ್ಸರಿ NHM ಅಪ್ರೂವ್ಡ್ ಆಗಿದೆ. ಇದನ್ನ ಫುಲ್ ಟೈಮ್ ಆಗಿ ನಾನು ಇದನ್ನ ಕೆಲಸ ಮಾಡ್ತೀನಿ. ನಾನು ಇಲ್ಲಿ ಸಿಟಿ ಹತ್ತಿರ ಇರೋದ್ರಿಂದ ಫುಲ್ ಟೈಮ್ ಬೆಳಿಗ್ಗೆ ಬಂದ್ಬಿಟ್ರೆ ನಾನು ಇವನ್ ಮಧ್ಯಾಹ್ನ ಊಟಕ್ಕೆ ಹೋದ್ರೆ ಸಂಜೆನೆ ಹೋಗೋದು. ಈಗ ಎಲ್ಲದನ್ನು ಜೀರೋ ಕಲ್ಟಿವೇಶನ್ ನಡ್ಕೊಂಡು ಹೋಗ್ತಾ ಇದೆ. ಈಗ ನರ್ಸರಿ ಅಂತ ಹೇಳಿದ್ರಿ, ಇದರಲ್ಲಿ ಯಾವ ಯಾವ ಅಂದ್ರೆ ಕೇವಲ ತೋಟಗಾರಿಕೆ ಸಂಬಂಧಪಟ್ಟಿದ್ದು, ಇದ್ರ ಜೊತೆಗೆ ಈಗ ಪಟ್ಟಣಗಳಲ್ಲಿ ಈಗ ಇಂಡೋರ್ ಪ್ಲಾಂಟ್ಸ್, ಔಟ್ಡೋರ್ ಪ್ಲಾಂಟ್ಸ್ ಅಂತ ಹೇಳ್ತಾರಲ್ಲ ಸರ್, ಆ ತರದ್ದು ಏನಾದ್ರೂ ಇಲ್ಲ? ನನ್ನ ಹತ್ರ ಇಂಡೋರ್ ಪ್ಲಾಂಟ್ಸ್ ಅಂದ್ರೆ ನಂದು ಇಂಟೀರಿಯರ್ ಇರೋದ್ರಿಂದ ನಾನು ಇಂಡೋರ್ ಪ್ಲಾಂಟ್ಸ್ ಹೋಗಿಲ್ಲ. ನನ್ನ ಹತ್ರ ಕಾಫಿ, ಅಡಿಕೆ, ಏಲಕ್ಕಿ, ಕಾಳುಮೆಣಸು, ಗ್ರಾಫ್ಟೆಡ್ ಹಣ್ಣಿನ ಎಲ್ಲಾ ಗಿಡಗಳು ಇದೆ ನನ್ನ ಹತ್ರ. ಹಲಸು, ಮಾವು, ಆಮೇಲೆ ವಾಟರ್ ಆಪಲ್, ನೇರ್ಲೆ ಎಲ್ಲಾ ಗ್ರಾಫ್ಟೆಡ್ ಮಾಡ್ತೀನಿ. ಎಗ್ ಫ್ರೂಟ್, ಬಟರ್ ಫ್ರೂಟ್ ಇಂತ ಹಣ್ಣಿನ ನಾನು ಹಾರ್ಟಿಕಲ್ಚರ್ ಪ್ಲಾಂಟ್ಸ್ ಹೆಚ್ಚಿಗೆ ಮಾಡೋದು. ಇಂಡೋರ್ ಪ್ಲಾಂಟ್ಸ್ ನನಗೆ ಇಂಟೀರಿಯರ್ ಆದ್ರೆ ನಾನು ಮಾಡಕ್ ಹೋಗಿಲ್ಲ. ಈಗ ಜೀರೋ ಕಲ್ಟಿವೇಶನ್ ಅಂದ್ರಿ, ಇದು ಯಾರು ತಮಗೆ ಅಂದ್ರೆ ಈ ವಿಧಾನದ ಬಗ್ಗೆ ಹೇಳಿದ್ರು ಅಂತ ಹೇಳ್ಬೋದು, ಅಥವಾ ನೀವೇ ಹೋಗಿ ತಿಳ್ಕೊಂಡಿದ್ದೀರಾ, ಅಥವಾ ಇದ್ರ ಬಗ್ಗೆ ತಾಂತ್ರಿಕ ಮಾಹಿತಿ ಅಥವಾ ತರಬೇತಿ ಏನಾದರೂ ಪಡೆದಿದ್ದೀರಾ? ಇಲ್ಲ, ತಾಂತ್ರಿಕ ಮಾಹಿತಿ ಏನು ಪಡೆದಿಲ್ಲ. ನನ್ನ ಅನುಭವದಲ್ಲೇ, ನಾನು ಆಲ್ಮೋಸ್ಟ್ 40-45 ವರ್ಷ ಈ ಕೃಷಿ ಫೀಲ್ಡಲ್ಲಿ ಇರೋದ್ರಿಂದ ನನ್ನ ಅನುಭವದಲ್ಲೇ ನಾನು ತಿಳ್ಕೊಂಡು ಮಾಡಿದ್ದೀನಿ. ಲೇಬರ್ ಕಾಸ್ಟ್ಲಿ, ಈಗ ಯಾಕಂದ್ರೆ ಬುಡ ಬಿಡಿಸಿ ಹಾಕೋದ್ರಿಂದ, ಆಮೇಲೆ ಕಲ್ಟಿವೇಷನ್ ಒಂದ್ಸರಿ ಬುಡ ಕಡಿತಿ ಮಾಡಿದ್ರೆ ನಾವು ನನ್ನ ಹತ್ರ ಸ್ಪ್ರಿಂಕ್ಲರ್ ಸಿಸ್ಟಮ್ ಇರೋದ್ರಿಂದ ನಾವು ಮೇಲೆ ಹಾಕಿ ಕಸ ಹಾಕಿ ಮುಚ್ಚಿಬಿಡ್ತೀವಿ ಕಾಣದಿದ್ದ ಹಾಗೆ. ಅದು ಎಲ್ಲ ಡಿಕಂಪೋಸ್ ಆಗುತ್ತೆ, ನನಗೆ ನೋಡಿದಾಗ ಗೊತ್ತಾಗುತ್ತೆ ಏನು ತೊಂದರೆ ಆಗಿಲ್ಲ ಅಂತೇಳಿ. ಗೊಬ್ಬರ ಕಮ್ಮಿ ಆದಾಗ ಮೇಲ್ಗಡೆ ಹಾಕ್ತೀವಿ, ಮುಚ್ಚಿಬಿಡ್ತೀವಿ ಕಸದಲ್ಲಿ. ಅದರಿಂದ ಅನುಕೂಲ ಆಗಿದೆ. ಅನುಕೂಲ ಆಗಿದೆ. ಈಗ ಮುಖ್ಯವಾಗಿ ಅಡಿಕೆ ಬೆಳೆ ಅಲ್ವಾ? ಅಡಿಕೆಯಲ್ಲಿ ಈಗ ನೀವು ಹೇಳಿದ್ರಿ ತರಹವಾರು ಒಂದು ಅಂತರ್ ಬೆಳೆ ಆಗಿ ತಗೊಂಡಿದ್ರಿ, ಒಂದೊಂದೇ ಹೇಳಿ ಸರ್, ಯಾವೆಲ್ಲ ಒಂದು ಅಂತರ್ ಬೆಳೆ ತಗೊಂಡಿದ್ರಿ? ನನ್ನಲ್ಲಿ ಫಸ್ಟ್ ಮೇಜರ್ ಅಡಿಕೆ ನೆರಳು ಬಂದ್ಮೇಲೆ ಮೆಣಸು ಹಾಕಿದೀನಿ, ಅದ್ರ ಜೊತೆಲಿ ಕೋಕೋ ಹಾಕಿದೆ, ಕೋಕೋ ಈಗಲೂ ಇದೆ. ಆಮೇಲೆ ಅಲ್ಲಿ ನೆರಳು ಇದೆಯಾ ಜಾಸ್ತಿ ಬಾರ್ಡರ್ ಸೈಡ್ ಅಲ್ಲಿ ಏಲಕ್ಕಿ ಹಾಕಿದೀನಿ, ಅದನ್ನ ಏಲಕ್ಕಿ ಪಣಿ ಇದ್ರದ ನಲ್ಲಾನಿ ಇದೆ, ಆಮೇಲೆ ಮೂಡಿಗೆರೆ ಒಂದಿದೆ, ಆ ವೆರೈಟೀಸ್ ಇದೆ. ಮತ್ ಬಾರ್ಡರ್ ಅಲ್ಲಿ ನಾನು ಫುಲ್ ಸಿಲ್ವರ್ ಸಾಗುವನೆ ಹಾಕಿದೆ. ಈಗೆಲ್ಲ ನಾನು ಒಂದ್ ರೌಂಡ್ ಕಟಿಂಗ್ ಮಾಡಿದೀನಿ, ಜೊತೆಲಿ ಬಾರ್ಡರ್ ಅಲ್ಲಿ ಒಂದಷ್ಟು ತೆಂಗ್ ಹಾಕೊಂಡಿದೀನಿ, ಆಮೇಲೆ ಹಣ್ಣಿನ ಗಿಡ ಎಲ್ಲಾ ಗಿಡ ಬಿಸಿಲು ಎಲ್ಲಿ ನೋಡಿದೀನಿ ಬೇಲಿ ಅಂತ ಅಥವಾ ನೆರಳಿಗೋಸ್ಕರ ಬಾರ್ಡರ್ ನನಗೆ ಅಡಿಕೆಗೆ ತೊಂದರೆ ಆಗ್ಬೋದು ಅಂತ ಹಣ್ಣಿನ ಗಿಡಗಳು ಹಾಕಿದೀನಿ. ನನಗೆ ಏನ್ ನನಗೆ ತಿನ್ನೋಕೆ ಅಥವಾ ನಮ್ಮ ಮನೆಗೆ ಹಾಕುವಷ್ಟು ಹಣ್ಣಿನ ಗಿಡಗಳು ನಾನೇ ತೊಳ್ತೀವಿ. ಆಮೇಲೆ ಬಾಳೆಹಣ್ಣಾಗ್ಲಿ ಬಾರ್ಡರ್ ಬಾಳೆ ಹಾಕಿದೀನಿ, ಡಿಸ್ಟರ್ಬ್ ಆಗದಿದ್ದಂಗೆ. ಎಲ್ಲ ನಮ್ಗೆ ಏನಾದ್ರೆ ಬಂದಿದ್ದು ಅಟ್ ಲೀಸ್ಟ್ ಪೆಟ್ರೋಲ್ ಚಾರ್ಜ್ ಆರ ಗಿಟ್ಟತ್ತೆ, ವಾರಕ್ಕೊಂದು 10-15 ಕಾರಲ್ಲೇ ಹಾಕೊಂಡು ಹೋಗ್ತೀವಿ ತಂದೆ. ಆ ತರ ವ್ಯವಸ್ಥೆ ನಾ ಮಾಡ್ಕೊಂಡಿದ್ದೀನಿ ಈಗ. ಈಗ ಇದರ ಒಂದು ಜೀರೋ ಕಲ್ಟಿವೇಶನ್ ಅಂದ್ರೆ ಯಾವುದೇ ಒಂದು ಅಂತರ್ ಬೇಸಾಯ ಇಲ್ದೇ ತಾವು ಇದ್ ಮಾಡ್ತಾ ಇದ್ದೀರಾ. ಗೊಬ್ಬರದ ಒಂದು ನಿರ್ವಹಣೆಗೆ ಬಂದ್ರೆ ಸರ್, ಹೇಗೆ ಯಾವ ಒಂದು? ನಾವು ಈಗ ಗೊಬ್ಬರ ಎಲ್ಲ ಕಾಸ್ಟ್ಲಿ ಆಗಿದೆ, ಆದ್ರಿಂದ ಯಾವಾಗ ಒಂದ್ಸರಿ ಕುರಿ ಗೊಬ್ಬರ ಆಮೇಲೆ ಕಾಂಪೋಸ್ಟ್ ಮಾಡ್ಕೊಂಡು ಈಗಿನ ಲೇಬರ್ ಅಲ್ಲಿ ಆಮೇಲೆ ಒಳ್ಳೆ ಗೊಬ್ಬರನು ಸಿಗ್ತಲ್ಲ. ನಮ್ಮ ಹತ್ರ ದನ ಸಾಕಾಣಿಕೆ ಮಾಡಕ್ ಜಾಗ ಇಲ್ಲ, ನಾವು ವ್ಯವಸ್ಥೆ ಇಲ್ಲ, ಈಗ ಲೇಬರ್ ಸಿಗಲ್ಲ ನಮ್ಗೆ. ಆ ದೃಷ್ಟಿ ಎಲ್ಲಾರು ಅಪರೂಪ ಸಿಕ್ಕಿದ್ರೆ ಇವತ್ತು ಅನ್ನಪೂರ್ಣ ತಂದಿದೀನಿ. ಇಲ್ಲಿ ವರ್ಮಿ ಕಾಂಪೋಸ್ಟ್ ಸಿಗ್ತದೆ, 3-4 kg ಹಾಕಿ ಸ್ವಲ್ಪ ತೆಳ್ಳಿಗೆ ಕಸ ಹಾಕಿ ಮುಚ್ಚಿಬಿಡ್ತೀವಿ ನಾವು, ಅದು ಸಾಕಾಗ್ತದೆ. ಅದಲ್ದಿದ್ದಾಗ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಗಳು ಆಮೇಲೆ ಅವನ್ನೆಲ್ಲ ಹಾಕ್ತಿವಿ, ಬುಡಕ್ಕೆ ಹಾಕಿ ಮುಚ್ಕೊಂಡು ಹೋಗ್ತಿವಿ. ಅದ್ ಸಾಕಾಗುತ್ತೆ ಅಂತ ಅನ್ಕೊಂಡಿದೀನಿ. ನನಗೆ ಈ ನಾನು ಒಂದು ಗುದ್ದಲಿ ಕಡಿದಾನೆ 22-23 ವರ್ಷ ಆಯ್ತು ಮರ ಬುಡ ಬಿಡಿಸಲ್ಲ ಅಥವಾ ಮೇಲೆ ಇದ್ ಮಾಡಲ್ಲ, ಒಂದೇ ಒಂದು ಗುದ್ದಲಿ ಮಡಿಕೆ ಮರ ಕಡ್ದಿಲ್ಲ. ನನಗೇನ್ ತೊಂದರೆ ಅಂತ ಅನ್ಸ್ತಿಲ್ಲ. ಎಕರೆ ವೈಸ್ ಅಡಿಕೆ ನೋಡಿದಾಗ ಕಾಣಲಿಲ್ಲ, ಬಟ್ ಏನಾದ್ರೂ ಹಿಡಿಮುಂಡಿಗೆ ಬಂದು ಹೋಗಿದ ಮರ ಬಿಟ್ರೆ ಲಾಸಸ್ ನಮ್ಗೆ ಆಗಿಲ್ಲ. ಅಡಿಕೆನಲ್ಲಿ ಇನ್ಪುಟ್ ಹಾಕಿ ಬುಡ ಬಿಡಿಸಿ, ಬುಡ ಬಿಡಿಸಿದಾಗ ಏನಾಗುತ್ತಂದ್ರೆ ಬೋರ ಬೇರ್ ಕಡಿತಾರೆ. ಇವತ್ತಿನ ಲೇಬರ್ 15-20 ರೂಪಾಯಿ ಲೇಬರ್, ನಮ್ ವರ್ಕೌಟೇ ಆಗೋದಿಲ್ಲ. ನಾವು 2 ವರ್ಷಕ್ಕೊಂದ್ಸರಿ ಗೊಬ್ಬರ ಹಾಕಿದ್ರೆ ಅರ್ಥನೂ ಇಲ್ಲ ನನ್ನ ಅನುಭವದಲ್ಲಿ, ಆ ಬೇಡ ಅನ್ಸುತ್ತದ. ನಾವು ಕಾಳುಮೆಣಸು ಹಾಕಿದ್ರಿಂದ ಬುಡ ಬಿಡಿಸಿದ ತೊಂದರೆನೂ ಆಗುತ್ತೆ ನಮಗೆ, ಬೇರೆ ರೂಟಿಂಗ್ ಎಲ್ಲ ಆಗಿ ಫಂಗಸ್ ಆಗಿ ಸತ್ತೋಗ್ತದೆ ಅದು. ಆ ದೃಷ್ಟಿ ನಾವು ಮುಟ್ಟಕ್ಕೆ ಹೋಗುದಿಲ್ಲ ಬುಡನ, ಮೇಲೇನೆ ಹಾಕೋದು, ಸ್ಪ್ರಿಂಕ್ಲರ್ ಮಾಡೋದು, ಕೊಬ್ಬರ ಮುಚ್ಚಿ ಮಲ್ಚಿಂಗ್ ಮಾಡ್ಬಿಡ್ತೇವೆ ಅಷ್ಟೇ. ಹೋದ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಇತ್ತು, ಇದಕ್ಕೆ ಈಗ ಅದಕ್ಕೋಸ್ಕರ ಹಿಡಿಮುಂಡಿಗೆ ರೋಗ ಬಂತಂತ ಹೇಳ್ತೀರಾ ಹೇಗೆ? ಇಲ್ಲ, ಹಿಡಿಮುಂಡಿಗೆಗೂ ಮಳೆಗೂ ಸಂಬಂಧ ಇಲ್ಲ. ಅಂದ್ರೆ ಒಂದ್ 12-13 ವರ್ಷ ಆದ್ಮೇಲೆ ಟ್ರಂಚಸ್ ಕೇಳ್ತದೆ ಅದು, ಈಗ 3-4 ಟ್ರಂಚಸ್ ಕೇಳ್ತದೆ ನಮ್ಗೆ, ಆ ಮಾಡ ಜರದ್ ಹೋಗ್ತದೆ. ಆ ದೃಷ್ಟಿಯಲ್ಲಿ ನಾವೇನ್ ಮಾಡ್ತೀವಿ, ಗಿಡ ಹೋದಂಗು ತೆಗೆದು ಹಾಕ್ತಾ ಇರ್ತೀವಿ. ಟ್ರಂಚಸ್ ಮಾಡಿದ್ವಿ, 3-4 ಯೂನಿವರ್ಸಿಟಿ ಹೇಳ್ದಂಗೆ ಮಾಡಕ್ ಆಗ್ತಾ ಇಲ್ಲ ನಮ್ಗೆ, 3-4 ಟ್ರಂಚಸ್ ಹೇಳ್ತಾರೆ ಅವರು. ಅದು ಮಾಡಕ್ ಆಗ್ತಾ ಇಲ್ಲ, ಮಣ್ಣು ನಿಲ್ಲಲ್ಲ ನಮ್ಮೆಲ್ಲ. ಆಮೇಲೆ ಅದು ಸೈಡ್ ಎಲ್ಲ ಕಟ್ಕೋಬೇಕು ಜಾರ್ಕೊಂಡು, ಅದ್ರಿಂದ ಒಂದೆರಡು ಮಣ್ಣಿದೆ ಈಗ. ಅದು ನಮ್ಮ ಇದರಲ್ಲಿ ಅನುಭವದಲ್ಲಿ ಮಲೆನಾಡಿನ ಜಾಸ್ತಿ ಹೋಗಿದೆ ಅನ್ಕೊಂಡಿದ್ದೀನಿ ನಾನು. ಬಯಲುಸೀಮೆ ಗಿಡಗಳು ಹೋಗಿಲ್ಲ ಹೆಚ್ಚಿಗೆ, ನಮ್ದು 2 ಎಕರೆ ಕೆಳಗಡೆ ನೋಡ್ತಾನಿಲ್ಲ, ಹೆಚ್ಚಿಗೆ ಡ್ಯಾಮೇಜಸ್ ಆಗಿಲ್ಲ. ಒಂದು 2% ಮಲೆನಾಡ್ ಗಿಡಗಳು 13-14 ವರ್ಷಕ್ಕೆ 50% ಹೋಗುತ್ತೆ ನನ್ನ ಅನುಭವದಲ್ಲಿ ನೋಡಿರೋದು. ನಾನು ಹಂಗ ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ ಕರೆಕ್ಟ್ ಆಗಿ. ಈಗ ನಮ್ ಫ್ಲಾಟ್ ಗಳು ಅಬ್ಸರ್ವ್ ಮಾಡಿದಾಗ ಹಂಗ ಅನ್ಸಿದೆ. ಈಗೆಲ್ಲ ಹೆಚ್ಚು ಬಯಲುಸೀಮೆ ಗಿಡಗಳನ್ನ ತಂದಾಕ್ತಿದ್ವಿ. ಇದು ಯಾವ ತಳಿ ಸರಿ ಅಡಿಕೆ ಮುಖ್ಯವಾಗಿ? ಇದೆಲ್ಲ ಬಯಲುಸೀಮೆದು, ಮಲೆನಾಡಿನಿಂದ ತೊಂಡದಲ್ಲಿ ಹಾಕಿರೋದು ಬಯಲುಸೀಮೆನೆ. ಅದು ಮಲೆನಾಡಿನ ಈ ತಳಿ ವೆರೈಟೀಸ್ ಬರುತ್ತೆ, ಇದು ಸಣ್ಣ ಸೈಜ್ ಬರುತ್ತೆ. ಎಷ್ಟು ಎಕರೆ ಹೊಂದಿದ್ರಿ ಸರ್ ತಾವು ಜಮೀನು? ನನ್ನಿಲ್ಲ, 5 ಚಿಲ್ಲರೆ ಎಕರೆ ಇದೆ. ನಾನು ಊರಲ್ಲಿ ಒಂದು 10 ಎಕರೆ ಇದೆ. ಇಲ್ಲಿ 2 ಕಡೆ ಇಂಟೆನ್ಸಿವ್ ಮಾಡಿದ್ ನಾನು. ಈಗ ಇದರಲ್ಲಿ ಈಗ ಆಳುಗಳ ಒಂದು ನಿರ್ವಹಣೆಗೆ ಬಂದ್ರೆ ಹೇಗೆ, ಯಾವ ರೀತಿಯಿಂದ ನಿರ್ವಹಣೆ ಮಾಡ್ತಾ ಇದ್ದೀರಾ? ಯಾಕಂದ್ರೆ ಶೂನ್ಯ ಬಂಡವಾಳ ಕೃಷಿ ತಾವು ಅಳವಡಿಸ್ಕೊಂಡಿದ್ದೀರಿ. ಯಾವುದೇ ಒಂದು ಹೈಟೆಕ್ ಅಂತ ಹೇಳ್ತೀವಿ ಅಂದ್ರೆ ಮಾಡರ್ನ್ ಮತ್ತೆ ಹೆಚ್ಚಿನ ಒಂದು ಈ ಮಷಿನರಿಗಳನ್ನ ಅದನ್ನ ಯಾವುದೇ ಉಪಯೋಗಿಸದೇನೆ ತಾವು ಕೃಷಿ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ಹೇಳಿ ಸರ್. ನನ್ನ ಹತ್ರ ಲೇಬರ್ ಪರ್ಮನೆಂಟ್ ಲೇಬರ್ಸ್ ಒಂದು 5 ಜನ ಇರ್ತಾರೆ ನಮ್ಮಲ್ಲಿ. ಈಗ ನಮ್ಗೇನು ಎಕ್ಸಸ್ ಕೆಲಸ ಇದ್ದಾಗ ಬೇರೆ ಹಾಕುವಾಗ ಅಲ್ಲಿ ಹೊರಗಡೆ ಸಿಗ್ತಾರೆ, ಟೆಂಪ್ರವರಿ ಆಯ್ತು, 1-2-3 ಸ್ಥಳ ಮುಗಿಸ್ಕೊಂಡು ಹೋಗ್ತೇವೆ. ಉಳಿದ ನರ್ಸರಿ ಇರೋದ್ರಿಂದ ನಾನು ಪರ್ಮನೆಂಟ್ ಲೇಬರ್ಸ್ ಇಡಲೇಬೇಕು. ಲೋಡಿಂಗ್ ಇರುತ್ತೆ, ಕೃಷಿ ಮಾಡ್ತಾ ಇರ್ತೀವಿ. ಅದು 1 ಎಕರೆಗಷ್ಟು ಜನ ಬೇಡ, ಆದ್ರೆ ನರ್ಸರಿ ಇರೋದ್ರಿಂದ ನನಗೆ ಅಗತ್ಯ ಇದೆ. ಆಮೇಲೆ ಬೇರೆ ಬೇರೆ ಕೆಲಸ ಇರುತ್ತೆ ನಮಗೆ, ಒಂದು ಕೋಕೋ ಕೊಯ್ಲಿಂಗ್ ಇರುತ್ತೆ, ಏಲಕ್ಕಿ ಕೊಯ್ಲಿಂಗ್ ಇರುತ್ತೆ, ಆ ಟೈಮಲ್ಲಿ ಜನ ಬೇಕಾಗುತ್ತೆ ನಮಗೆ. ಈಗ ನರ್ಸರಿಯಲ್ಲಿ ಈಗ ವಿವಿಧ ತಳಿಯ ಒಂದು ಹಣ್ಣಿನ ಗಿಡಗಳು ಹೇಳಿದ್ರಿ, ಇದಕ್ಕೆ ಈಗ ಕಸಿ ಕಟ್ಟಿಸೋದು ಆಮೇಲೆ ಅದನ್ನ ನಿರ್ವಹಣೆ ಮಾಡೋದು ಯಾವ ರೀತಿಯಿಂದ ಹೇಳ್ಕೊಡ್ತೀರಿ? ಕಸಿ ಕಟ್ಟಲಿಕ್ಕೆ ನಾನು ಇಲ್ಲಿರೋರಿಗೆ ನನ್ನ ಹತ್ರ ಮೆಣಸಿ ಕಸಿ ತರ ಮಾಡಿಸಿದೀನಿ. ಹಣ್ಣಿನ ಗಿಡಗಳಿಗೆ ಸಕ್ಸಸ್ ಆಗಿ ಬರ್ತಾ ಇಲ್ಲ, ಹೊರಗಡೆಯಿಂದ ಬರ್ತಾರೆ. ಇಲ್ಲೇ ಸಾಗರದಿಂದ ಬಂದು ಕಟ್ಕೊಟ್ಟು ಹೋಗ್ತಾರೆ, 2-3 ವರ್ಷ ಇದ್ಬಿಟ್ಟು. ಅದಕ್ಕೋಸ್ಕರನೇ ಅವ್ರು ಇದಾರೆ, ಸ್ಕಿಲ್ಡ್ ಇವರಿಗೆ ಅಷ್ಟು ಪಕ್ಕ ಬರೋದಿಲ್ಲ, ಟೈಟ್ ಆಗ್ಬೇಕು ಅದು. ಬಟ್ ಮೆಣಸಿಗೆ ಇದಕ್ಕೆಲ್ಲ ನಾನು ಮಾಡಿಸ್ತೇನೆ, ಇಲ್ಲಿ ಸ್ಮೂತ್ ಗಿಡಗಳನ್ನ ಇವರಿಗೆ ತರ ಮಾಡಿಸಿದೀನಿ. ಇಲ್ಲಿರೋರು ಮಾಡ್ತಾರೆ ಹಣ್ಣಿನ ಗಿಡಗಳು. ಇದ್ರ ಜೊತೆಗೆ ಈಗ ಔಷಧಿ ಗಿಡಗಳು ಏನಾದ್ರು ಸರ್ ನರ್ಸರಿ? ಈಗ ಇಲ್ಲ, ನನ್ನ ಹತ್ರ ಸ್ಟೀವಿಯಾ ಎಲ್ಲ ಇದೆ, ಬಟ್ ನಮ್ಮಲ್ಲಿ ಇದು ಒಳಗಾದ್ರಿಂದ ತುಂಬಾ ಹೋಗಲ್ಲ ನನಗೆ. ನನ್ನ ಹತ್ರ ಹೋಗೋದೇ ಹಾರ್ಟಿಕಲ್ಚರ್ ಪ್ಲಾಂಟ್ಸ್, ಅದು ಎಗೇನೆಸ್ಟ್ ಆರ್ಡರ್ಸ್ ಮಾಡ್ಕೊಂಡಿರ್ತೇವೆ. ಮೆಣಸು ಸಮೇತ ಎಗೇನೆಸ್ಟ್ ಆರ್ಡ್ ಮಾಡ್ಕೊಂಡಿದ್ದೆ. ಅಡಿಕೆನೂ ಈಗ ಕಮ್ಮಿ ಮಾಡ್ತಾ ಬಂದೆ ಲಾಸ್ಟ್ ಇಯರ್ ಇಂದ, ಈ ವರ್ಷ ಕಡಿಮೆ ಮಾಡಿದ್ದೀನಿ. ಈಗ ಮತ್ತೆ ಇದರಲ್ಲಿ ಈಗ ತಾವು ಮಾಡ್ತಕ್ಕಂತ ಕೃಷಿಯಲ್ಲಿ ಕಾಡು ಪ್ರಾಣಿಗಳದ್ದು ಏನಾದ್ರೂ ಸಮಸ್ಯೆ ಇದೆಯಾ ಸರ್? ಇಲ್ಲ, ಐಬೆಕ್ಸ್ ಇದೆ ಇಲ್ಲಿ, ಕಾಡು ಪ್ರಾಣಿ ಬರೋದೇ ಕಡಿಮೆ. ಬರಲ್ಲ ನಮ್ಮಲ್ಲಿ ಹಂದಿ ಅಥವಾ ಬೇರೆ ಮಂಗನ ಕಾಡುಗಳು ಇಲ್ಲ. ಇಲ್ಲ, ಅಳಿಲು ಒಂದು ಇದೆ, ಸ್ವಲ್ಪ ಡ್ಯಾಮೇಜ್ ಮಾಡುತ್ತೆ ಕೋಕೋನ, ಅಳಿಲು ಇದೆ. ಮಾರುಕಟ್ಟೆ ವ್ಯವಸ್ಥೆಗೆ ಬಂದ್ರೆ ಹೇಗೆ ಸರ್? ಈಗ ನೀವೇ ಅಂದ್ರೆ ಈಗ ನರ್ಸರಿ ಸಸಿಗಳನ್ನ ಕಸಿ ಮಾಡಿ ಅವರ ಒಂದು ಬೇಡಿಕೆ ಆಧಾರದ ಮೇಲೆ ಕಸಿ ಮಾಡಿಸ್ತೀರಾ, ಇಲ್ಲ ಕಸಿ ಮಾಡಿ ಇಟ್ಬಿಟ್ಟು ಬಂದಾಗ ಮಾರಾಟ ಮಾಡ್ತೀರಾ, ಹೇಗೆ? ನನಗೆ ಈಗಿನ ಈ ಹಾರ್ಟಿಕಲ್ಚರ್ ಪ್ಲಾಂಟ್ಸ್ ಎಲ್ಲದೂ ರೇಟ್ ಇದೆ. ಈವನ್ ಏಲಕ್ಕಿ, ಕೋಕೋ, ಅಡಿಕೆ, ಮೆಣಸು, ಕಾಫಿ ಎಲ್ಲದೂ ಇರೋದ್ರಿಂದ ನಾವು ಎಗ್ನೆಸ್ಟ್ ಆರ್ಡರ್ ಮಾಡೋದಿಲ್ಲ. ನಮ್ಮ ಹತ್ರ ಗಿಡ ಉಳಿಯೋದು ಇಲ್ಲ, ನಮ್ ಲಾರ್ಜ್ ಕ್ವಾಂಟಿಟಿ ಮಾಡಲ್ಲ, ಕ್ವಾಲಿಟಿ ಮಾಡ್ತೀನಿ ನಾನು. ಈಗ ಯಾರೋ ಸಿಕ್ಕಾಪಟ್ಟೆ ಮಾಡಿ ಎಲ್ಲ ತಂದು, ನಾನು ಒಂದು ಗಿಡನು ಹಾಗೆ ಮಾಡಲ್ಲ. ನನ್ನ ಹತ್ರ 25 ವರ್ಷದಿಂದ ಈ ಕಡೆ ಮೈಸೂರು ಗಿಡಲ್ ಬಂತು ಆರ್ಡರ್ ತಗೊಂಡೋಗ್ತಾನೆ, ಅದ್ರ ಗಿಡ ಕ್ರಾಪ್ ಬಂದಿದೆ ಅಂತ ಹೇಳಿ ಒಳ್ಳೆ ಕ್ವಾಲಿಟಿ ಕೊಡ್ತೀನಿ. ಇವನು ಯೂನಿವರ್ಸಿಟಿಲಿ ಕೇಳಿದ್ರೆ ನಮಗ್ ಕಳಿಸ್ತಾರೆ, ಇಲ್ಲಿ ಯೂನಿವರ್ಸಿಟಿಗೆ ಸ್ಟೂಡೆಂಟ್ಸ್ ಕಳಿಸ್ತಾರೆ ನನಗೆ. ಇಲ್ಲ ಅಂದ್ರೆ ಯೂನಿವರ್ಸಿಟಿ ಸಜೆಸ್ಟ್ ಮಾಡ್ತಾರೆ, ಕ್ಯಾಂಪಸ್ಲ್ಲಿ ಹೇಳ್ತಾರೆ, ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಬರ್ತಾರೆ ನನ್ನ ಹತ್ರ ಬಂದು ಇಲ್ಲಿ ಹೋಗ್ತಾರೆ, ಸ್ಟಡಿ ಮಾಡ್ಲಿಕ್ಕೆ ಬರ್ತಾರೆ, ಈ ಗ್ರಾಫ್ಟಿಂಗ್ ಎಲ್ಲ ಕಳಿಸ್ತಾರೆ ಇಲ್ಲಿ. ಇದೊಂಥರ ಮಿನಿ ಪಾಠ ಶಾಲೆ, ಸಣ್ಣ ಹತ್ರ ಇದೆಯಲ್ಲ ಸಿಟಿ, ಅದೇ ಹಂಗ ನಡ್ಕೊಂಡು ಹೋಗ್ತಾ ಇದೆ. ಇದ್ರ ಜೊತೆಗೆ ಈಗ ಕುಟುಂಬದ ಸದಸ್ಯರು ಸರ್ ಎಷ್ಟು ಜನ ಇದ್ರಿ, ಮತ್ತೆ ಇದರಲ್ಲಿ ತೊಡಗಿಸಿಕೊಂಡಿದ್ದೀರಾ? ಇಲ್ಲ, ನಾವು 3 ಜನ, ನಾನು ನನ್ನ ಹೆಂಡತಿ ಮಗ, ಮಗ ಅವನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್, ಅವನು ವರ್ಕ್ ಮಾಡ್ತಾನೆ ಕಂಪ್ನಿಗೆ, ಮುಂದೆ ಗೊತ್ತಿಲ್ಲ ಬರ್ಬೋದು ಅವರು. ಈಗ ವರ್ಕಿಂಗ್ ಅಟ್ ಹೋಮ್ ಮೈಸೂರು ಬೆಂಗಳೂರಲ್ಲಿದ್ದ, ಈಗ ಮನೆಯಲ್ಲೇ ಕೆಲಸ ಮಾಡ್ತಾನೆ. ನಾವೀಗ 2 ಕಡೆ ಲ್ಯಾಂಡ್ಸ್ ಆದ್ರಿಂದ ಒಂದು ವಾರ ಅಲ್ಲಿ 15 ಇಲ್ಲಿ ಹೋಗಿ ಬರ್ತಾ ಇದೀವಿ. ಈಗ ಸದ್ಯಕ್ಕೆ ಅವ್ನು ಕೆಲಸ ಮಾಡ್ತಾನೆ, ನೋಡ್ಬೇಕು ಮುಂದೆ. ಈ ಕೂಲಿಗಳ ಒಂದು ನಿರ್ವಹಣೆಗೆ ಬಂದ್ರೆ ಸರ್, ಈಗ ಕೆಲವೊಬ್ರು ಖಾಯಂಆಗಿ ಬೇಕಾಯ್ತದೆ, ಕೆಲವೊಬ್ರು ಜಾಸ್ತಿ ಅಂದ್ರೆ ಕೆಲಸ ಇದ್ದಾಗ ಬೇಕಾಯ್ತದೆ, ಆ ಸಮಯದಲ್ಲಿ ಅಂದ್ರೆ ಅವರಿಗೆ ಎಷ್ಟು ನೀವು ಕೂಲಿ ಕೊಡ್ತೀರಾ ಸರ್? ನಮ್ ಇಲ್ಲಿ ಪರ್ಮನೆಂಟ್ ಇರೋನಿಗೆ 550 ಕೊಡ್ತೀನಿ, ಹೆಣ್ಣಾಳಿ 320. ಅಂದ್ರೆ ಊಟ ಏನಿಲ್ಲ, ಒಂದು 6 hours ಕೆಲಸ ಮಾಡ್ತಾರೆ, ಮನೆ ಕೊಟ್ಟಿದೀವಿ, ಬೇರೆ ಎಲ್ಲ ಫ್ರೀ ಇರುತ್ತೆ ಅವರಿಗೆ. ಹೊರಗಡೆ ಬರೋರಿಗೆ ಇವರೆಲ್ಲ ನೋಡಿ 500 ಊಟ, ಎರಡೂವರೆ ಹೋಗ್ಬಿಡ್ತಾರೆ. ನಮ್ ಅವ್ರು ಟೆಂಪ್ರರಿ, ಅವರು ಒಂದ್ 2 ದಿವಸ ತಗೊಂತ ಬಿಡ್ತಾರೆ. ನಮ್ ಪರ್ಮನೆಂಟ್ ಹೊರಗಡೆ ಬರ್ತಾರೆ ಇನ್ನೊಂದು 2 ಜನ ಲೇಡೀಸ್, ಅವರಿಗೆಲ್ಲ 300 9:30 ಬರ್ತಾರೆ, 5 ಗಂಟೆ ಬಿಟ್ಬಿಡ್ತೀವಿ, 1 hour ರೆಸ್ಟ್ ಇರುತ್ತೆ ಮಧ್ಯಾಹ್ನ. ಈ ಕಟಾವ್ ಮಾಡಬೇಕಾದ್ರೆ ಆಧುನಿಕ ಯಂತ್ರೋಪಕರಣಗಳು ಅಥವಾ ಆಧುನಿಕ ಸಲಕರಣೆಗಳು ಏನಾದ್ರೂ ಉಪಯೋಗಿಸ್ತಾರೆ? ಕಟಿಂಗ್ ಮಿಷನ್ ಇದೆಲ್ಲ ಇದಾವೆ, ಆಮೇಲೆ ಇದು ಮೆಣಸು ಕ್ಲೀನ್ ಮಾಡ್ಲಿಕ್ಕೆ ಮಿಷನ್ ಇದೆ, ನತ್ರ ಮೆಣಸು ಇದಾಗುತ್ತೆ. ಕೋಕೋ ಏನದಿ ಕೈಲೆ ಮಾಡೋದು, ಕೋಕೋಗೇನ್ ಮಿಷನ್ ಬೇಡ, ಮೆಣಸಿಗಿದೆ. ಅಡಿಕೆ ನಾವು ಕೊಟ್ಬಿಡ್ತೀವಿ, ಚೇಣಿ ಕೊಟ್ಬಿಡ್ತೀವಿ, ಅಲ್ಲಿ ತೂಕ ಮಾಡಿ ಅವರೇ ತಕೊಂಡು ಹೋಗ್ತಾರೆ. ಏಲಕ್ಕಿ ಬಿಡ್ತೀವಿ, ಡ್ರೈಯರ್ ಇದೆ. ಈಗ ನರ್ಸರಿ ಮಾಡೋ ಉದ್ದೇಶ ಅಂದ್ರೆ ವರ್ಷ ಪೂರ್ತಿ ಏನಾದ್ರು ಒಂದು ಬಿಡ್ಬೇಕಲ್ಲ, ನಾನ್ 5 lakh ಅಂತೇಳಿ ನರ್ಸರಿ ಮಾಡೋದು ತುಂಬಾ ಲಾಭ ಅಂತಲ್ಲ, ಅಟ್ಲೀಸ್ಟ್ ಕಾಂಟ್ಯಾಕ್ಟ್ ಆಗ್ತದೆ. ಆಮೇಲೆ ನಾವು ಬಂದ ಫುಲ್ ಟೈಮ್ ಇರ್ತೀವಿ. ಬರೀ ಈ ತುಂಬಾ ಜನ 80% ಜನ ಇವತ್ತು ಫೇಲ್ಯೂರ್ ಆಗಿರೋದು ಬರೀ ಅಡಿಕೆ ಮಾಡಿ ಬೇಲಿ ನೀರ್ ಬಿಟ್ಟು ಊರಿಗೆ ಹೋಗ್ತಾರೆ, ಅಲ್ಲಿ ಪೇಟೆ ಹೋಗ್ತಾರೆ, ಏನ್ ಮಾಡೋದು ಗೊತ್ತಿಲ್ಲ ನಮ್ಗೆ. ಅವ್ರ ತೋಟದಲ್ಲಿ ಇನ್ವಾಲ್ವ್ ಆಗಲ್ಲ, ಇನ್ವಾಲ್ವ್ ಆಗಲ್ಲ. ಆ ದೃಷ್ಟಿಯಲ್ಲಿ ನಾವು ಇನ್ವಾಲ್ವ್ ಆಗ್ಬೇಕು ಅಂತೇಳಿ ಒಂದು ಗಿಡನ ಅಬ್ಸರ್ವ್ ಮಾಡ್ತೀವಿ ನಾವು ಬಂದು, ಪ್ರತಿಯೊಂದು ಮಾಡ್ತೀವಿ. ಈ ಅಡಿಕೆ ತೋಟ ಮಾಡಿದ್ರೆ ಯಾರು ವರ್ಷಕ್ಕೆ 2 ಸರಿ 3 ಸರಿ ನೀರ್ ಕಟ್ಟಿ ಹೋಗ್ಬಿಡ್ತಾರೆ ಅವರು, ಇಲ್ಲಿ ಸಮೇತ ಮಾಡಲ್ಲ ಕೆಲವರು. ಆತರ ಆಗ್ಬಾರ್ದು ಅಂತ ದೃಷ್ಟಿ ನಮ್ಮ ಮಾಡ್ರೆ. ನೀವು ಅಕ್ಕಪಕ್ಕ ನೋಡುದು ಒಂದ್ ಗಿಡ ಇಂಟರ್ಕ್ರಾಪ್ ಮಾಡಿಲ್ಲ ಯಾರು? ಇಲ್ಲ ನೋಡಿದೆ, ಬರ್ಬೇಕಾದ್ರೆ ನೋಡಿದ್ರೆ ಎಲ್ಲ ಒಂಥರ ಕಾಡೆ ಆಗ್ಬೇಕು, ಹಾಡ್ ಹಾಕ್ತಾರೆ, 1 ವರ್ಷಕ್ಕೂ 4 ಸರಿ ಟ್ರ್ಯಾಕ್ಟರ್ ಹೊಡಿತಾರೆ, ಆಮೇಲೆ ಮಣ್ಣ ಮೇಲೆ ಹಾಕ್ತಾರೆ. ನಮ್ಮ ಆ ದೃಷ್ಟಿ ಮಾಡಿದ್ ನಾನು. ಈಗ ಮತ್ತೆ ತಮಗೆ ಈಗ ತಾವು ಈ ಒಂದು ಕೃಷಿಯ ಒಂದು ಸಾಧನೆಗೆ ತಮಗೆ ಬಂದಂತ ಪ್ರಶಸ್ತಿ ಸಮ್ಮಾನ ಸನ್ಮಾನಗಳ ಬಗ್ಗೆ ಹೇಳ್ಬೋದಾ? ಪ್ರಶಸ್ತಿ ಬಂದಿದೆ ನೋಡಿ, ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಅವರು ಇದು ಮಾಡಿ ಕೊಟ್ಟಿದ್ದಾರೆ, ಆಮೇಲೆ ಅದಕ್ಕೆ ಸಮಾಧಾನ ಇದೆ ನಮ್ಗೆ. ಕೊಟ್ಟಿದ್ದಕ್ಕೆ ಜಿಲ್ಲಾ ಮಟ್ಟದ್ದು, ರಾಜ್ಯ ಮಟ್ಟದ್ದು, ಜಿಲ್ಲಾ ಮಟ್ಟದ್ದು ಬಂದಿದೆ, ಸ್ಟೇಟ್ ಲೆವೆಲ್ 2 ಕೃಷಿ ಪಂಡಿತ್ ಮರಿಗೌಡ ಅವಾರ್ಡಿ ಬಂದಿದ್ದೇನೆ, 6-7 ಬಂದಿದ್ದೆ ನನಗೆ. ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟ ತುಂಬಾ ಬಂದಿದೆ ಬಿಡಿ ಅದನ್ನ. ಬಟ್ ಪ್ರಶಸ್ತಿ ಬಂದಿದೆ ಅಂತ ಹೇಳಿ ನಾನು ಪ್ರಶಸ್ತಿ ಹಿಂದೆ ಅಥವಾ ಎಲ್ಲೂ ನಾನು ಅಡ್ವರ್ಟೈಸ್ಮೆಂಟ್ ಇಷ್ಟನೂ ಪಡಲ್ಲ, ಆಗಲ್ಲ. ನಮ್ ಕೆಲಸ ಫಸ್ಟ್ ನಮ್ದು, ನಾವು ಸರ್ವೇ ಎಲ್ಲ ಆದ್ರೆ ಪ್ರಶಸ್ತಿ ಅವಕ್ಕೆಲ್ಲ ಬೆಲೆ ಬರುತ್ತೆ. ನಮ್ಮಲ್ಲಿ ಅಗ್ರಿಕಲ್ಚರ್ ಫೇಲ್ ಆದ್ರೆ ಪ್ರಶಸ್ತಿಗೆ ಏನ್ ತಗೊಳೋದು ನಾವು? ನಮ್ಮನ್ನು ನೋಡಿ ಏನ್ ಮಾಡ್ತಾರೆ ಬೇರೆ? ಆ ದೃಷ್ಟಿಲಿ ನಾವು ಅದ್ ಮಾಡ್ತಾ ಇರೋದು, ಪ್ರಶಸ್ತಿಗೋಸ್ಕರ ನಾವೇನು ಮಾಡಿಲ್ಲ, ಅವ್ರು ಬಂದು ನೋಡಿ ಕೊಟ್ಟಿದ್ದಾರೆ ನಮ್ಗೆ. ಅಂದ್ರೆ ನಿಮ್ಮ ಸಾಧನೆಗೆ ನಿಮ್ಮ ಒಂದು ಕೆಲಸ ಮೆಚ್ಚಿ ಅದನ್ನ ಗುರುತಿಸಿ ನಿಮ್ಮನ್ನ ಸನ್ಮಾನ ಮಾಡಿದ್ದಾರೆ, ನಿಮಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. ಅದನ್ನ 4 ಜನ ನೋಡಿ ಬಂದ್ರು, ಬಂದಾಗ ಯಾರು ಬಂದ್ರು ನೋಡಿ, ಯಾರು ಮಾಡಿದ್ರೆ ನಮ್ಗೆ ಖುಷಿ, ಅವ್ರು ನಮ್ಮನ್ನ ನೋಡಿ ಮಾಡಿದ್ರು ಅಂತ. ನನ್ನ ಲೇಬರ್ ಒಬ್ಬ ನನ್ನ ಹತ್ರ ಕೆಲ್ಸಕ್ಕಿದ್ದಾನೆ, ಒಬ್ಬ ತೀರ್ಕೊಂಡು ಹೋದ ರಾಮಚಂದ್ರ ಚೆನ್ನಗಿರಿ ಹತ್ರ, ಅವ್ನ್ ಏನ್ ಮಾಡಿದ್ರೆ ನಮ್ಗೆ ಅವನಿಗೆ ಒಂದು ಅವಾರ್ಡ್ ಎಲ್ಲ ಸಿಕ್ತು ನಮ್ಮಲ್ಲಿ. ನೋಡಿ ಹೇಗೆ ಪ್ರೇರಣೆ ಆಗಿದ್ದೀರಾ ಬೇರೆ ರೈತರಿಗೆ. ನಮ್ಮಲ್ಲೇ ಕಾಫಿ ಹಾಕಿದ್ದನ್ನೆಲ್ಲ ಬೆಳೆದು ಮಾಡಿ ಚೆನ್ನಗಿರಿ ಹತ್ರ ಇಲ್ಲೇ ಮಾಡಿದ್ದ. ಈಗ ಇದರಿಂದ ಏನು ನರ್ಸರಿ ಮಾಡ್ತಾ ಇದ್ದೀರಾ, ಜೊತೆಗೆ ಮುಖ್ಯವಾದ ಒಂದು ಇದು ಕೂಡ ಬೆಳೆ ಕೂಡ ಇದೆ. ಈಗ ಸಾವಯವ ಕ್ರಮದಲ್ಲಿ ಅಥವಾ ಶೂನ್ಯ ಬಂಡವಾಳದ ಒಂದು ಕೃಷಿಯಲ್ಲಿ ರೋಗ ರುಜಿನಗಳಿಗೆ ಮತ್ತೆ ಕೀಟ ಬಾಧೆಗಳಿಗೆ ಹೇಗೆ ನೀವು ನಿರ್ವಹಣಾ ಕ್ರಮಗಳು ಅಂತ ಹೇಳ್ಬೋದು, ಅಥವಾ ಅದನ್ನ ಯಾವ ರೀತಿಯಿಂದ ನೀವು ಇದು ಮಾಡ್ತಾ ಇದ್ದೀರಾ? 2-3 ವರ್ಷದಿಂದ ನಾನು ಏನು ಸ್ಪ್ರೇ ಮಾಡ್ತಾ ಇಲ್ಲ, ಇವನ್ ಮೆಣಸಿಗೆ ಸಮೇತ ಸ್ಪ್ರೇ ಮಾಡ್ತಾರೆ. ಅಡಿಕೆಗೂ ಫಸ್ಟ್ ಮಾಡ್ತಿದ್ದು ನನ್ನ ಮಿಷನ್ ಎಲ್ಲ ಇದೆ, ಮೇಲೆ ಏನು ಮಾಡ್ತಿಲ್ಲ, ನನ್ಗೆ ಏನು ಅನಿಸ್ತಿಲ್ಲ, ಲಾಭ ಅನಿಸ್ಲಿಲ್ಲ. ವರ್ಷಕ್ಕೆ ಅಡಿಕೆ ಹೊಡಿಬೇಕಾದ್ರೆ ನೀವು ಪ್ರತಿ 20 ದಿವಸ ಒಂದೊಂದು ಹಿಂಗಾರ ಕೊಡಬೇಕು, ಡೈ ಬ್ಯಾಗ್. ಯೂನಿವರ್ಸಿಟಿ ಹೇಳ್ತಾರೆ, ಅಗ್ರಿಕಲ್ಚರ್ ಹೇಳ್ತಾರೆ, ಅದು ಹೊಡೆಯಕ್ ಆಗಲ್ಲ ನಮ್ಗೆ. ಆಮೇಲೆ ಪಾಲಿನೇಷನ್ ಆಗಲ್ಲ, ನನ್ನ ಗಿಡ ಡ್ಯಾಮೇಜ್ ಆದ್ರೆ ಹೋದ್ರೆ ಒಂದ್ ಹಿಂಗಾರ 2 ಅಂಜರ ಹೋಗ್ಬಹುದು, ಆದ್ರೆ ಹೊಡೆದಾಗ ಏನಾಗುತ್ತೆ ನಿಮ್ಗೆ ಪಾಲಿನೇಷನ್ ಆಗಲ್ಲ, ಜೊತೆಲಿ ಹೊಡೆಯಕ್ ಆಗಲ್ಲ ನಮ್ಗೆ. ಮರಗಳ ಮೇಲೆ ಹತ್ತಿ ಅಷ್ಟು 50% ಕೆಳಗ್ಬಿಡುತ್ತೆ. ಈಗ ಮಲ ಹತ್ತಿ ಹೊಡೆಯಲ್ಲ, ಇಲ್ಲ ದೋಟಿಲ್ ಹೊಡೆಯೋದಿಲ್ಲ. ಆ ದೃಷ್ಟಿಲಿ ಇದು ವೇಸ್ಟ್ ಅನ್ಸುತ್ತೆ ನನಗೆ, ಬಿಟ್ಬಿಟ್ಟೆ ನಾನು 7-8 ವರ್ಷ ಬಿಟ್ಟೆ. ಮತ್ತೆ ಇವನ್ ಮಲೆನಾಡಲ್ಲಾದ್ರೆ ನಾವು ಸ್ಪ್ರೇ ಮಾಡ್ತೀವಿ ಮೆಣಸಿಗೆ, ಇಲ್ಲಿ ಅದು ಮಾಡಲ್ಲ, ನಮ್ಗೆ ತುಂಬಾ ಮಳೆ ಆಗಲ್ಲ, ರೋಗ ಅನ್ಸದ್ದು ನಮ್ಗೆ ಇಲ್ಲ ಆ ದೃಷ್ಟಿಲಿ. ಆಮೇಲೆ ಫುಲ್ ಜೀರೋ ಅಂದ್ರೆ ನೀವೇನು ಕೆಮಿಕಲ್ ಹಾಕೋದೇ ಇಲ್ಲ ಅಂತಲ್ಲ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಹಾಕ್ತಿವಿ, ಆಮೇಲೆ 94 ಲಿಕ್ವಿಡ್ ಎಲ್ಲ ಸಿಗ್ತದೆ ಹಾಕ್ತಿವಿ ಅಂದ್ರೆ. ನನ್ನ ಹತ್ರ ಜಾಸ್ತಿ ಕ್ರೌಡೆಡ್ ಗಿಡ ಇರೋದ್ರಿಂದ ಹಾಕ್ಲೇಬೇಕಾಗುತ್ತೆ ಅನಿವಾರ್ಯ. ಬರೀ ಸಾವಯವ ಮಾಡ್ಕೊಂಡ್ರೆ ಕ್ರಾಪ್ ಹೋಗುತ್ತೆ ನಮ್ ಕಡಿಮೆ ಆಗುತ್ತೆ. ವರ್ಷಕ್ಕೊಂದ್ಸರಿ ಏನ್ ಮಾಡಿ ಸ್ಪ್ರೇ ಮಾಡ್ತೀವಿ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಸ್ಪ್ರೇ ಮಾಡ್ತೀವಿ. ಒಂದನೇ ಬರೀ ಅಡಿಕೆಗೆ, ಒಂದ್ ಅಡಿಕೆಗಾದ್ರೆ ಸ್ವಲ್ಪ ಕಸ ಅವೆಲ್ಲ ಬಿಡುತ್ತೆ, ವೇಸ್ಟ್ ಜಾಗ ಬಿಡುತ್ತೆ, ಅದು ತಗೊಳುತ್ತೆ, ಅದು ಬೇರೆ ಗಿಡಗಳಿಗೆ ಕಮ್ಮಿ ಆಗುತ್ತೆ, ಅದನ್ನ ಫೀಡ್ ಮಾಡ್ತೀವಿ ನಾವು. ಈಗ ಈ ಒಂದು ಇದರಲ್ಲಿ ಸಾವಯವ ಸ್ವಲ್ಪ ಕ್ರಮನು ಮತ್ತೆ ರಾಸಾಯನಿಕವಾಗಿ ಕೂಡ ತಾವು ಉಪಯೋಗಿಸ್ತೀರಾ ತಮ್ಮ ಒಂದು ಪದ್ಧತಿಯಲ್ಲಿ? ಇದರ ಜೊತೆ ಈಗ ಹೆಚ್ಚಿನ ಒಂದು ಇನ್ನು ಮುಂದೆ ಒಳ್ಳೆಯ ಒಂದು ಸುಸಜ್ಜಿತವಾದ ವೈಜ್ಞಾನಿಕವಾಗಿ ಇನ್ನು ಸ್ಥಾಪನೆ ಮಾಡಬೇಕನ್ನೋ ಒಂದು ಯೋಚನೆ ಅಥವಾ ಯೋಜನೆ ಇದೆಯಾ? ಇದೆ ನನಗೆ. ಮೆಣಸು ಎಲ್ಲ ನಾವು ಒಳ್ಳೆ ಕ್ರಾಪ್ ಬರಕ್ ಸ್ಟಾರ್ಟ್ ಆದ್ರೆ ಮೆಣಸು ಏಲಕ್ಕಿ ಇವೆಲ್ಲ ಬಂದ್ರೆ ನಾವು ಸ್ವಲ್ಪ ಹೈಟೆಕ್ ಮಾಡ್ಬೇಕಂತ ಇನ್ನು ಅವೆಲ್ಲ ಕ್ರಾಪಿಗೆ ಬರ್ತಾ ಇದೆ ಈಗ. ಸರಿ, ಆಮೇಲೆ ಬಂದ್ಮೇಲೆ ಮಾಡೋಣ ಅಂತ ಅನ್ಕೊಂಡು. ಮಗ ಹೇಗೆ ಇದಕ್ಕೆ ಸ್ಪಂದನೆ ಕೊಡ್ತಾರೆ? ಮಗ ಅವನು ವರ್ಕ್ ಮಾಡ್ತಾ ಇದ್ದಾನೆ ಈಗ ಪುರುಸಟ್ಟೆ. ಅವರೆಲ್ಲ ಈಗ ನಾವು ಬಿಟ್ಕೊಟ್ಟಿಲ್ಲಲ್ಲ, ಇನ್ನು ಬಂದ್ರೆ ಅವ್ರು ಮಾಡಬಹುದು. ಇದ್ರಲ್ಲಿ ತೊಡಗಿಸ್ಕೊಳ್ಳಕ್ಕೆ ಪ್ರೇರಣೆ ಕೊಡಬಹುದಲ್ಲ ಸರ್? ನಾಲ್ಕೈದು ವರ್ಷ ಜಾಬ್ ಮಾಡಿ ನೋಡ್ಬೇಕು ಅವ್ರು ಮಾಡ್ಲಿ ಅಂತ. ಈಗ ನಾವು ಓಡಾಡ್ತಿದೀವಲ್ಲ, ಆಮೇಲೆ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಮಾಡಬಹುದು, ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಈ ಕರೋನಾ ಎಲ್ಲರಿಗೂ ಎಂತೆಂತವರಿಗೂ ಪಾಠ ಕಲಿಸಿದೆ ಸರ್. ಎಷ್ಟೋ ಕಂಪ್ಯೂಟರ್ ಇಂಜಿನಿಯರ್ಸ್, ಐಟಿ ಬಿಟಿ ಅಲ್ಲಿ ಕೆಲಸ ಮಾಡೋರು ಬಂದ ಹಳ್ಳಿ ಕಡೆ ಬಂದ್ಬಿಟ್ಟು ಹೋಗಿಲ್ಲ, ವಾಪಸ್ ಹೋಗಿಲ್ಲ. ಆದಷ್ಟು ಬರ್ಬೋದು ಅಲ್ಲಿವರೆಗೆ ನಾವು ಅಂತ ಅಪ್ಡೇಟ್ ಮಾಡಿಟ್ರೆ ಅವ್ರು ಬಂದು ನಡ್ಸ್ಕೊಂಡು ಹೋಗ್ಬೋದು ಮುಂದೆ. ಜೀವಂತ ಬೇಲಿಯಾಗಿ ಏನು ಉಪಯೋಗಿಸ್ತಾ ಇದ್ದೀರಾ ಸರ್? ನಾನು ಐಬೆಕ್ಸ್ ಕಂಪನಿ ಹಾಕಿದ್ದೆ. ಜೀವಂತ ಬೇಲಿ ಹಣ್ಣಿನ ಗಿಡಗಳು ಎಲ್ಲ ಇದಾವೆ, ಬಟ್ ಇಲ್ಲಿ ಏನಾದ್ರೆ ನಾವು ಬೇರೆ ಕ್ರಾಪ್ ಹಾಕಿದ್ರಿಂದ ಒಳಗಡೆ ಪ್ರಾಣಿಗಳು ಬರ್ತವೆ ಅಂತೇಳಿ ಐಬೆಕ್ಸ್ ಮಾಡ್ಕೊಂಡಿದ್ದೀನಿ. ಏನ್ ಸಮಸ್ಯೆ ಇಲ್ಲ, ಫುಲ್ ಬೇಲಿನೇ ಮಾಡಿದ್ದೀನಿ ನಾನು. ಮತ್ತೆ ಈಗ ನೀರಿನ ಒಂದು ಲಭ್ಯತೆಗೆ ಬಂದ್ರೆ ಸರ್, ಈ ಒಂದು ಪ್ರದೇಶದಲ್ಲಿ ಹೇಗೆ ಈಗ ಬೋರ್ ಒಂದು ಕೊರ್ಸ್ಬೇಕಾದ್ರೆ ನಾವು ಎಷ್ಟು ಅಡಿ ಹೋಗ್ಬೇಕು ಆಳ? ನನ್ಗೆ ಫಸ್ಟ್ ಜಮೀನ್ ತಗೊಂಡಾಗೆ ತುಂಬಾ ಜನ ಅಲ್ಲಿ ತೀರ್ಕೊಂಡಿದ್ರೆ, ಯಾರು ರಾಜಣ್ಣ ಅಂತೇಳಿ, ಈ ಫೇಲೂರು ಹಾಗಾಗಿತ್ತು ಹೀಗಾಗಿತ್ತು ಅಂದಿದ್ರು. ನಾನು ಇಲ್ಲಿಗೆ ಒಂದು ಸಣ್ಣ ಬಾವಿ ಇತ್ತು, ನಾನು ಬೋರ್ ಕೊರ್ಸಿದ್ದೀನಿ, ಎರಡೂವರೆ ಇಂಚ್ ಎರಡು ಬೋರ್ ಬಂದಿದೆ. ಅದು ಬಂದು ಬಾವಿಗೆ ಡಂಪ್ ಆಗುತ್ತೆ. ಡಂಪ್ ಆಗಿದ್ದಕ್ಕೆ ಅಲ್ಲಿ ಮಾನಸಬ್ ಮೋಟರ್ ಹಾಕೊಂಡು 28 ಜೆಟ್ ವರ್ಕ್ ಆಗುತ್ತೆ ನನಗೆ. ಇಲ್ಲ 150 ಅಡಿ 200 ಅಡಿ ಒಳಗೆ ನೀರು ಬಂದಿದೆ. ಏನಿಲ್ಲ, ನನ್ನ ಏನು ಹೊಡೆದ್ರು ನಮ್ ನೀರು ಖಾಲಿ ಆದ್ರೂ ಬಾವಿ ತುಂಬಿಕೊಂಡ್ಬಿಡುತ್ತೆ. ಆ ಬೋರ್ ನೀರು ಬಾವಿ ಬಿಡುತ್ತೆ. ನೀರಿನ ಸಮಸ್ಯೆ ಇಲ್ಲ, ನೀರು ನಿಲ್ಲಿಸ್ತೀವಿ ನಾವು. ನಾವು ರಾತ್ರಿ ಸಮೇತ ನೀರು ಹೊಡೆಯಲ್ಲ, ಜಾಸ್ತಿ ಆಗುತ್ತೆ ಅಂತೇಳಿ ಒಂದು ಎರಡು ಶಿಫ್ಟ್ ಮಾಡ್ತೀವಿ ದಿವಸ, 8 ದಿವಸ ಕವರ್ ಆಗ್ಬಿಡುತ್ತೆ. ನೀರಿನ ಸಮಸ್ಯೆನೇ ಇಲ್ಲ ನಮ್ಗೆ. ನೀರು ಸಿಟಿ ಹತ್ರ ಅಲ್ಲ ನನಗೆ, 7 ಕಿಲೋಮೀಟರ್ ಗಾಂಧಿನಗರ. ಏನೇ ಬಂದ್ರು ನಾನು ತುಂಬಿಕೊಂಡು ಹೋಗ್ಬಿಡ್ತೀನಿ ಅಲ್ಲಿಗೆ ತಗೊಂಡೋಗ್ಬಿಡ್ತೀನಿ. ಸಿಟಿಗೆ ಹತ್ರ ಆದ್ರಿಂದ ಸಮಸ್ಯೆ ಇಲ್ಲ ನನಗೆ. ಆಮೇಲೆ ಈಗ ಇದರಲ್ಲಿ ಪ್ರಮುಖವಾಗಿ ನಾವು ಈ ಒಂದು ನರ್ಸರಿ ತಾಂತ್ರಿಕತೆಯಲ್ಲಿ ಪ್ರಮುಖವಾಗಿ ಕಸಿ ಮಾಡಬೇಕಾದ್ರೆ, ಕಸಿ ಮಾಡೋಕ್ಕಿಂತ ಮೊದಲು ಕೆಲವೊಂದು ರಾಸಾಯನಿಕಗಳು ಇಲ್ಲ ಕೆಲವೊಂದು ಸಾವಯವ ಕ್ರಮದ ಒಂದು ಪದ್ಧತಿಗಳನ್ನ ಅನುಸರಿಸ್ತಾ ಇರ್ತಾರೆ. ಅಂದ್ರೆ ಅದನ್ನ ಡಿಪ್ ಮಾಡೋದು, ಕಡ್ಡಿಗಳನ್ನ ಡಿಪ್ ಮಾಡೋದು, ಅದನ್ನ ಒಂದು ದ್ರವ ರೂಪದ ಒಂದು ಪದಾರ್ಥಗಳಲ್ಲಿ ಅದನ್ನ ಅದ್ದಿ ಮತ್ತೆ ಇದು ಮಾಡೋದು, ಆ ತರದಿರುತ್ತೆ. ಮಾತ್ರ ಮಾಡ್ತೀವಿ ನಾವು ಬ್ಲೈಟೆಕ್ಸ್ ಅಲ್ಲಿ ಡಿಪ್ ಮಾಡಿ ಒಂದು 15 ನಿಮಿಷ 20 ನಿಮಿಷ ಡಿಪ್ ಮಾಡಿರ್ತೀವಿ ಬ್ಲೈಟೆಕ್ಸ್ ಅಲ್ಲಿ. ಬೇರೆ ಗಿಡಗಳಿಗೆ ಏನು ಅಗತ್ಯ ಇಲ್ಲ. ಈಗ ನಾವು ಕೋಕೋ ಆದ್ರೆ ಸೀಡ್ ಹಾಕೋದು, ಹಣ್ಣಿನ ಗಿಡಲ್ಲಿ ಕಸಿ ಕಟ್ಟಕ್ಕೆ ಅದಕ್ಕೆ ಏನು ಬೇಡ, ಕಸಿ ಕಟ್ಟರೆ ಬರುತ್ತೆ. ಅಡಿಕೆನು ಅದಕ್ಕೆ ಏನು ಸೀಡ್ ಬೇಡ. ಇವನ್ ಬಾಳೆ ಗಿಡ ನೆಡೋತಿಗಾರ ಮಾಡ್ತೀವಿ, ಮನ ಕಟ್ಟಪ್ಪ ಹಾಕಿ ಡಿಪ್ ಮಾಡಿ ಹಾಕ್ತೀವಿ ನಾವು. ಇದಕ್ಕೆಲ್ಲ ಬೇಡ, ಬರೀ ಓನ್ಲಿ ಇದು ಮೆಣಸು. ಮತ್ತೆ ಇದ್ರ ಜೊತೆಗೆ ಇದು ಸಸ್ಯ ಪ್ರಚೋದಕ ಅಂತ ಹೇಳ್ತೀವಲ್ಲ ಸರ್, ಅದು ಹಾಕ್ತಿವಿ, ಅದನ್ನ ಹಾಕ್ತಿವಿ, ಡಿಪ್ ಮಾಡಿ ಹಾಕ್ತಿವಿ, ಡಿಪ್ ಮಾಡಿ ಹಾಕ್ತಿವಿ. ಮತ್ತೆ ಈಗ ಇದರಲ್ಲಿ ಅಂದ್ರೆ ಹೇಗೆ ಸರ್, ಈಗ ನೀವು ಪ್ಲಾಸ್ಟಿಕ್ ಕುಂಡಗಳೆಲ್ಲ ಇಲ್ಲ ಇದು ಪ್ಲಾಸ್ಟಿಕ್ ಬ್ಯಾಗ್ ಗಳಲ್ಲಿ ಈಗ ಇದು ನರ್ಸರಿದ್ದು ಒಂದು ಮಾಡ್ತಾ ಇರೋದು, ಪ್ಲಾಸ್ಟಿಕ್ ಬ್ಯಾಗ್ ಮಾಡಿ ಡಿಪ್ ಮಾಡಿ ಹಾಕಿರ್ತೀವಿ, ನೀರೆಲ್ಲ ಕಂಪ್ಲೀಟ್ ಡ್ರಂಚ್ ಮಾಡಿ ಪ್ಲಾಸ್ಟಿಕ್ ಸೀಲ್ ಮಾಡ್ಬಿಡ್ತೀವಿ. ಒಂದು 25 ದಿವಸ ತೆಗಿಯಲ್ಲ, ಅದ್ರ ಕಂಪ್ಲೀಟ್ ನೀರು ಬೆಟ್ಟಾಗಿ ಹೋಗಲ್ಲ, ತೊಂದರೆ ನೀರು ಹೊಡೆದು ಮುಚ್ಚಿಬಿಡ್ತೀವಿ. ಇವನ್ 40 ಡೇಸಿಗೆ ಎಲ್ಲ ಜನರೇಷನ್ ಬಂದ್ಬಿಡುತ್ತೆ. ಎಷ್ಟು ಅಂದ್ರೆ ಅದು ಸಸಿಗಳು ಎಷ್ಟು ಒಂದು ಪ್ರೌಢಸ್ಥೆಗೆ ಆದ್ಮೇಲೆ ಮಾರಾಟ ಮಾಡ್ತೀರಾ ಸರ್? ನಾಲ್ಕೆಲೆ ಮಿನಿಮಮ್ ಬರಬೇಕು, ನಾಲ್ಕೆಲೆ. ಪ್ಲಾಸ್ಟಿಕ್ ತೆಗೆದ್ರೆ ಒಳಗಡೆ ಬೇರ್ ಬಂದಿರಬೇಕು, ಇವನ್ ಮುಚ್ಚಿದಾಗ ಸುಳಿ ಬಂದಿರುತ್ತೆ, ಬೇರ್ ಬಂದಿರಲ್ಲ. ನಾವು ಬೇರ್ ಬಂದ್ಮೇಲೆ ಕೊಡೋದು, ಬೇರ್ ಬಂದ್ಮೇಲೆ ತಗೊಂಡು ಬೇರ್ ಬಂದಿರುತ್ತೆ ತೆಗೆದಾಗ. ಒಂದ್ 4 ಎಲೆ ಆರು ಮಿನಿಮಮ್ ಆಗಿರ್ಬೇಕು. ಒಟ್ಟಾರೆ ಎಷ್ಟು ಆರಂಭಿಕ ಒಂದು ಖರ್ಚು ಬರುತ್ತೆ ಸರ್? ಹಿಂದೆಲ್ಲ ಕಮ್ಮಿ ಇತ್ತು, ಇವಾಗೆಲ್ಲ ಎಲ್ಲ ಲೇಬರ್ ಎಲ್ಲ ಕಾಸ್ಟ್ಲಿ ಆಗಿದೆ, ಕಾಸ್ಟ್ಲಿ ಆಗಿದೆ. ಒಂದ್ ಗಿಡಕ್ಕೆ 30 ರೂಪಾಯಿ ಆಗಿದೆ, ನಾವೇ ಮಾಡ್ಕೊಂಡು ಬೇರೆ ತಂದು ಹಾಕಿದ್ರೆ. ಗುಂಡಿಗೆಲ್ಲ 30 ರೂಪಾಯಿ ಮಾಡಿದ್ದಾರೆ ಲೇಬರ್ ಅಲ್ಲಿ. ಇವತ್ತು ಕಾಸ್ಟ್ಲಿ, ಒಂದು 500 ಗಿಡ ನೆಡಬೇಕಾದ್ರೆ ಒಂದು ಹೆಚ್ಚು ಕಮ್ಮಿ 50,000 ಬೇಕು ಒಂದ್ ಎಕರೆಗೆ. ಗೊಬ್ಬರ, ಲೇಬರು, ಗಿಡ ನೆಡ್ಲಿಕ್ಕೆ 50,000. ಹಿಂದೆಲ್ಲ ಕಡಿಮೆ ಇತ್ತು. ಇದೆಲ್ಲ ಒಂದು 25% ಆಗಿದೆ. ಈಗ ಅಡಿಕೆ ನರ್ಸರಿ ಮಾಡ್ತಾ ಇದ್ರಿ, ಇದು ಗೋಟ್ ಇಂದನಾ? ಇಲ್ಲ, ಗೋಟ್ ಇಂದಾನೆ. 30 ವರ್ಷದ ಮೇಲಿನ ಮರಗಳಲ್ಲಿ ಒಂದು ಮಿನಿಮಮ್ ಒಂದು ಕೊನೆಯಲ್ಲಿ ಒಂದು 300 ಕಾಯಿ ಇರಬೇಕು, 300 ಕಾಯಿ ಮಿನಿಮಮ್ ಇರಬೇಕು. ಅಂತ ಮರಗಳು ಸೆಲೆಕ್ಟ್ ಮಾಡಿ ನಮ್ಮ ಚನ್ನಗಿರಿ ಕಡೆ ತಂದಿವಿ, ಅಲ್ಲಿಂದ ತಂದು ಗೋಟ್ ಇದು ಮಾಡಿ ಹಾಕ್ತಿವಿ ತಂದು. ವಿಶ್ವವಿದ್ಯಾಲಯದಲ್ಲಿ ಕೂಡ ಮಂಗಳ ಸುಮಂಗಳ ಈ ತರದ್ದು ಬೇರೆ ಬೇರೆ ಒಂದು ತಳಿಗಳು ಇದಾವೆ ಅಲ್ಲಿ ತಾವು? ಇಲ್ಲ, ಮಂಗಳ ನಾ ಹಾಕಲ್ಲ, ಮಂಗಳ ಮಾರ್ಕೆಟು ಇಲ್ಲ, ಸುಮಂಗಳ ತಂದು ಹಾಕ್ಲಿಲ್ಲ. ನಮ್ಮ ಹತ್ರ ಏರಿಯಾ ಕಮ್ಮಿ ಇರೋದ್ರಿಂದ ಅದು ಕ್ರಾಸ್ ಪಾಲಿನೇಷನ್ ಆಗುತ್ತೆ. ನೀವು ಸುಮಂಗಳ ಮಂಗಳ ಮಾಡೋದು ಸಪರೇಟ್ ಪ್ಲಾಯ್ ಬೇಕು, ಸೈಜಸ್ ವ್ಯತ್ಯಾಸ ಆಗುತ್ತೆ. ಮಂಗಳ ಸೈಜ್ ಜಾಸ್ತಿ ಬರುತ್ತೆ, ಆಮೇಲೆ ಡಿಮ್ಯಾಂಡ್ ಕಡಿಮೆ, ಸೈಜ್ ದೊಡ್ಡ ಆದ್ರಿಂದ ತಗೊಳ್ಳಲ್ಲ ಇಲ್ಲಿ ಮಾರ್ಕೆಟಲ್ಲಿ. ಈಗ ಏನು ಭವಿಷ್ಯ ಅಂತ ಹೇಳ್ತೀರಾ ಸರ್? ನಿಮ್ಮ ತಾವು ಒಬ್ಬ ನುರಿತ ಪರಿಣಿತ ರೈತರು, ತಾವು ಅಡಿಕೆ ಭವಿಷ್ಯ ಏನಂತ ಹೇಳ್ತೀರಾ? ಅಂದ್ರೆ ಈಗ ಇತ್ತೀಚಿನ ಒಂದ್ ಸ್ವಲ್ಪ ಒಂದ್ 2-3 ದಿವಸದ ಹಿಂದೆ ನೋಡಿದಾಗ ಸ್ವಲ್ಪ ರೇಟ್ ಡೌನ್ ಆಗಿದೆ ಅಂತ ಕೇಳಲ್ಪಟ್ಟೆ. ಸತತವಾಗಿ ಒಂದು 40 ವರ್ಷದಿಂದ ಯಾವುದೇ ಒಂದು ಸಮಸ್ಯೆ ಆಗಿಲ್ಲ ಅಲ್ವಾ? ಸೊ ಸರ್, ಇದನ್ನ ನಮ್ಮ ತಂದೆ ಕಾಲದಿಂದನು, ಇದು ಹಿಂದೆ ಅಡಿಕೆಗೆ ಬಂದು ಭೂ ಅಡಮಾನ ಬ್ಯಾಂಕ್ ಅಂತ ಇತ್ತು, ಅವರು ಸಾಲ ಕೊಡ್ತಿದ್ರು ಅಡಿಕೆಗೆ, ನಮ್ಗೆ ಗೊತ್ತಿದ್ದ ನಮ್ಮ ತಂದೆ ಕಾಲ, ಅವರು ಸಾಲ ನಿಲ್ಲಿಸಿದ್ರು ಅಡಿಕೆ ಫೇಲೂರ್ ಅಂತ 40 ವರ್ಷದಿಂದ ಹೇಳ್ತಾರೆ. ಇವತ್ತಿಗೂ ನಡ್ಕೊಂಡ್ ಬರ್ತಾ ಇದೆ, 300 ರೂಪಾಯಿ ಅಡಿಕೆ ಇದ್ದು 1 ಲಕ್ಷಕ್ಕೆ ಹೋಯ್ತು ಕಸ, 50,000 ಇದೆ ಇವತ್ತು, 50,000 ಒಳ್ಳೆ ರೇಟು. ಸಪೋಸ್ ನಾನು ಮಾಡಲ್ಲ 50,000 ಬೀಟ್ ಮಾಡಲ್ಲ, ಕಮ್ಮಿ ಆಗಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ಅಷ್ಟು ನಾನು ನೋಡಿದಂಗೆ ನನಗೆ ಗೊತ್ತಿದ್ದಂಗೆ 6 ವರ್ಷದಿಂದ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದೊಂದು 1 ಕೋಟಿ ಸಸಿ ಮಾಡಿದ್ದಾರೆ. ಎಷ್ಟು ಎಕರೆ ಮಲ್ಟಿಪ್ಲೈ ಮಾಡಿ, ಒಂದು 20% ಹೋಗ್ಬೋದು. ಈ ಹೋಗಿರೋದು ಯಾವ್ದು ರೋಗ ಬಂದು ಹೋಗಿರೋದು ನಮ್ಮ ಏರಿಯಾಗಳು, ಶೃಂಗೇರಿ ಬಾಗಡೆ ಎಲ್ಲೋ ಡಿಸ್ಟ್ ಆಗುತ್ತೆ. ಈ ಕಡೆ ಬಯಲುಸೀಮೆಯಲ್ಲಿ 4 ವರ್ಷ ಕ್ರಾಪ್ ಬರುತ್ತೆ, ಎಲ್ಲ ವಾಟರ್ ಇದ್ಬಿಟ್ರೆ 4-5 ವರ್ಷಕ್ಕೆ 6 ವರ್ಷಕ್ಕೆ ಒಳ್ಳೆ ಕ್ರಾಪ್ ಬರುತ್ತೆ. ಮಲ್ಟಿಪ್ಲೈ ಎಷ್ಟು ಮಟ್ಟದಲ್ಲಿ ಬೆಳೀತಾರೆ ಅಂದ್ರೆ, ಇನ್ನು 1-10 ಆದಾಗ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ. ಅದು ನಮ್ಮ ಇದರಲ್ಲಿ ನಾನು ಯೋಚನೆ ಮಾಡಿದ್ದು ಕಡಿಮೆ ಆಗಿ ಆಗುತ್ತೆ ಅಂತ. ಎಷ್ಟು ಮಟ್ಟ ತಿಂತಾರೆ ಒಂದ್ ದಿವಸ, ಯಾವತ್ತಾರ ದಿವಸ ಹೆಲ್ತ್ ಕಾನ್ಶಿಯಸ್ ಎಲ್ಲರಿಗೂ ಬರುತ್ತಲ್ಲ ಎಜುಕೇಟೆಡ್ ಆದಾಗ, ಅವ್ರು ತೊಂದ್ರೆ ಆಗೇ ಆಗತ್ತೆ ಅಂತ ನಮ್ ಕಲ್ಪನೆ. ಬಟ್ ನಾವ್ ಅದನ್ನ ಹೇಳಿದ್ರೆ ಏನಾಗುತ್ತೆ, ಸುಳ್ಳು ಅಂತಾರೆ. ಈಗ ಎಷ್ಟು ವರ್ಷ ನಡೆದ್ವಿ, ಯಾರನ್ನ ಕೇಳಿದ್ರೆ 50,000 ಇದೆ, ಎಷ್ಟು ವರ್ಷ ನಡೆದಿದೆ ಇದೇ ಹೇಳಿದ್ರೆ ಅಂತ ಹಂಗ ಹೇಳ್ತಾ ಇದಾರೆ. ಬಟ್ ನಾವ್ ಆಲ್ಟರ್ನೇಟಿವ್ ಮಾಡ್ಕೊಳ್ಳೇಬೇಕು. ಈಗ ನಾವು ಅಡಿಕೆ ಹೋಯ್ತು ಅಂತ, ಇವ್ ತುಂಬಾ ಜನ ಅಡಿಕೆ ಮೇಲೆ ಡಿಪೆಂಡ್ ಆದಾಗ, ಅಡಿಕೆ ಸಪೋಸ್ ಕಮ್ಮಿ ಆದ್ರೆ ಏನಾಗುತ್ತೆ, ಇವ್ರ ಕುಟುಂಬ ನಿರ್ವಹಣೆಗೆ ಮಾಡಕ್ಕಾಗಲ್ಲ. ಕಾಫಿ ಆಗಿ ಹೋಗಿದ್ ನೋಡಿ, ಆ ದೃಷ್ಟಿಲಿ ನಾವೆಲ್ಲದೂ ಇಂಟರ್ ಕ್ರಾಪ್ ಆಗಿ ಮಾಡಿ ಯಾವ್ದ್ರಲ್ಲೊಂದಷ್ಟು ಸರ್ವೆ ಆಗ್ತೀವಿ. ಅಡಿಕೆನೆ ಏನೂ ಆಗಲ್ಲ ಅಂತ ಹೇಳಿದ್ರೆ ಅದರಂತ ಮುಟ್ಟಾಳ್ತಾನೆ ಏನೂ ಇಲ್ಲ. ಇವತ್ತಾಗದಿರೋದು 10 ವರ್ಷದ ಮೇಲೆ ಆಗ್ಬೋದು. ಅದನ್ನ ನಾವ್ ಈಗ್ಲೇನೆ ಈಗ ಯೂನಿವರ್ಸಿಟಿ ಎಲ್ಲ ಹೇಳ್ತಾ ಇದಾರೆ ಇಂಟರ್ ಕ್ರಾಪ್ ಮಾಡಿ ಅಂತ. ಜನಗಳು ಈಗ ಯಾರ ಬಂದಿರೋ ಬ್ಲಾಟ್ ಸರ್ ಮೆಣಸು ಹಾಕಿದ್ರೆ ಹೀಟ್ ಅಂತ ಹೇಳಿದ್ರೆ ಮಾತಾಡ್ತಾರೆ, ನಮ್ ಸೀಟ್ ಬರೋದಕ್ಕೆಲ್ಲ ಟೈಮ್ ಅಲ್ಲ ಸರ್. ಈ ಕ್ರಾಪ್ ಕೋಕೋ ಹಾಕಿದ್ರೆ ಅಡಿಕೆ ಕಮ್ಮಿ ಆಗುತ್ತೆ ಅಂತ. ಈಗ 5 ಜನಕ್ಕೆ ಅಡಿಗೆ ಮಾಡಿಸ್ಕೊಂಡು 50 ಜನ ಕರೆದ್ರೆ ಆಗತ್ತಾ? 5 ಜನಕ್ಕೆ ಅಡಿಗೆ ಮಾಡಿ 50 ಜನಕ್ಕೆ ಅಡಿಗೆ ಮಾಡಿಸ್ಬೇಕು ಮಾಡ್ಬೇಕು. ಆ ತರದ್ದು ವ್ಯವಸ್ಥೆ ನಮ್ಮಲ್ಲಿ ತುಂಬಾ. ಈಗ ಏನಾದ್ರು ಎಜುಕೇಟೆಡ್ ಕ್ಲಾಸಸ್ ಬರ್ತಾ ಇಲ್ಲ ಇಲ್ಲೋ, ಈಗ ಒಂದು 50-20% ಬಂದಿದ್ದಾರೆ. ಹಳ್ಳಿಯವರೆಲ್ಲ ಏನ್ ಗೊತ್ತಾ, ಬಂದು ಇನ್ನ ಹಾಗಾಗತ್ತಂತೆ ಈಗ ಯಾರೋ ಹೇಳಿದ್ ಕೇಳೋದು. ಇಂಟರ್ ಕ್ರಾಪಿಗೆ ನೋಡಿ, ಕೋಕೋ ಕ್ಯಾಂಪ್ಕೋದವ್ರು 50% ಗಿಡ ಕೊಟ್ರು. ಈಗ ನನಗೆ ಶ್ಯಾಮ್ ಭಟ್ರ ಇದ್ದಾಗ ಕೊಡ್ತೆ, 10-12 ವರ್ಷದಿಂದ ನಾನು ಕೊಡ್ತಾ ಇದ್ದೀನಿ. ಹಾಕದವರೆಲ್ಲ ಕಿತ್ ಹಾಕಿದ್ದಾರೆ. ಫ್ರೀ ತೊಗೊಂಡೋಗ ಗಿಡನ ಕಿತ್ ಹಾಕ್ತಾರೆ ಅಂದ್ರೆ ಅವ್ರು ಹೇಗ್ ಬೆಳೀತಾರೆ? ಈಗಲೂ ಅವ್ರು ಕೊಡ್ತಾ ಇದಾರೆ, ಯಾರು ಇದ್ ಮಾಡ್ತಾ ಇಲ್ಲ. ಯಾವತ್ತೊಂದ್ ದಿವಸ ಬಿದ್ದೋ ದಿವಸ ಮಾಡ್ತಾರೆ. ಇವತ್ತು 56,000 ರೂಪಾಯಿ ಕೋಕೋ ಇದೆ. ಮನೆಯವರೇ ಒಂದು 5 ಕ್ವಿಂಟಲ್ ಕೋಕೋ ಬೆಳೆಯುವುದಲ್ಲ, ಇಂಟರ್ ಕಪ್ ಒಂದ್ ಗಿಡ ಬಿಟ್ಟು ಒಂದ್ ಹಾಕಿದ್ರೆ. ಅದ್ ಮಾಡ್ತಾ ಇಲ್ಲ. ಅಡಿಕೆದೊಂದೇ ಹೇಳ್ತಾರೆ, 50,000 ಅಡಿಕೆಗಾಗಿದೆ, 50,000 ಹಾಕಿದೆ, ಆ ತರ ಮಾತಾಡ್ತಾ ಇದ್ದಾರೆ. ಈ ಕಾಫಿ ನೋಡಿ, ಈ ಅಬ್ನಾರ್ಮಲ್ ಹೋಯ್ತು, ಎಷ್ಟು ಸೇರಿತು ಗೊತ್ತಿಲ್ಲ. ಆದ್ರೆ ಇದ್ದಾಗ ತಗೋಬೇಕಲ್ಲ, ಅದ್ ಕ್ರಾಪ್ ಎಲ್ಲ ಕ್ರಾಪ್ ಇದ್ರೆ ಬರುತ್ತಲ್ವಾ? ಅದನ್ನ ಯೋಚನೆ ಮಾಡಲ್ಲ ಜನ. ಅಡಿಕೆ ಒಂದ್ ದಿವಸ ಅಲ್ಲ, ಒಂದ್ ದಿವಸ ಫೇಲ್ಯೂರ್ ಮಲಗೆ ಮಲಗುತ್ತೆ ಅಂತ ನಮ್ದು 40 ವರ್ಷದಿಂದ ಹೇಳಿದಿವಿ. 20 ವರ್ಷ ಆದ್ರೂ ಆಗುತ್ತೆ ನಮ್ ತಲೆಯಲ್ಲಿ, ಅದಕ್ಕೆ ಆಗದೇ ಇರ್ಲಿ. ಬಟ್ ನಾವ್ ಆಲ್ಟರ್ನೇಟಿವ್ ಮಾಡ್ಕೊಳಕೇನು ಅಲ್ವಾ? ಅದ್ರಲ್ಲೇನು ಯಾರು ಏನು ಕಿತ್ಕೊಂಡು ಹೋಗ್ತಾರ? ಆಲ್ಟರ್ನೇಟಿವ್ ಕ್ರಾಪ್ ಬೆಳೆಯಕ್ಕೆ ಅಟ್ಲೀಸ್ಟ್ ಒಂದ್ ಕ್ರಾಪ್ ಬೆಳೆಯಕೇನು ಸರ್ ಅಲ್ವಾ? ಅದನ್ನೇ ಮಾಡಕ್ ರೆಡಿ ಇಲ್ಲ. ಕೇವಲ ಅಡಿಕೆ ಬೆಳೆದೇನೆ, ಅದರಲ್ಲಿ ಅಂತರ ಬೆಳೆ ತಗೊಳ್ಳೋದು ಉತ್ತಮ ಅಂತ. ಅಂತರ ಬೆಳೆ ಮಾಡ್ಲೇಬೇಕು ಮಾಡ್ಲೇಬೇಕು. ನಮ್ ಸರ್ವೆಯಲ್ಲಿ ನಾವು ಅಡಿಕೆ ಒಂದೇ ನಮ್ದ್ರ ಫೇಲ್ಯೂರ್ ಆಗ್ತೀವಿ. ಅಡಿಕೆ ಹೀಟ್ ಜಾಸ್ತಿ ಆದ್ರೆ ಉದುಕೊಂಡು ಹೋಗುತ್ತೆ. ಇನ್ನೊಂದ್ರೆ ಏನು ಕಷ್ಟ ಇಲ್ಲ ಇಂಟರ್ ಕ್ರಾಪ್ ಬೆಳಲಿಕ್ಕೆ. ನೀರೊಂದಿದ್ರೆ ಏನೇನು ಕಷ್ಟ ಇಲ್ಲ. ಹೌದು ಸರ್, ನಡೋದೊಂದೇ ಒಂದೇ ಸಮಸ್ಯೆ. ಅದು ಈವನ್ ಅದರಲ್ಲೂ ಎಲ್ಲ ಸಬ್ಸಿಡಿ ಕೊಡ್ತಾ ಇದ್ರೆ, ಹಾರ್ಟಿಕಲ್ಚರ್ ಕೊಡ್ತಾ ಇದ್ರೆ, ಮೆಣಸಿಗೆ ಗೊಬ್ಬರ ಕೊಡ್ತಾರೆ, ಎಲ್ಲದೂ ಇದೆ. ನಮ್ ರೈತರು ಮಾಡಕ್ಕೆ ರೆಡಿ ಇಲ್ಲ. ಬೆಳೆ ಕಮ್ಮಿ ಆಗುತ್ತಂತೆ, ಅದೇನಾಗುತ್ತಂತೆ ಅಂತ ಹೇಳ್ತಾರೆ. ಯಾರು ಅದನ್ನ ಮಾಡಿ ಹೇಳಲ್ಲ, ಮಾಡಿ ಹೇಳಲ್ಲ, ಸುಮ್ನೆ ಏನೋ ಅಂದಾಜ್ ಮೇಲೆ ಹೇಳ್ತಾರೆ. ಕ್ರಾಪ್ ಕಡಿಮೆ ಆಗುತ್ತಂತೆ, ಅಡಿಕೆ ಕ್ರಾಪ್ ಕಡಿಮೆ ಆಗುತ್ತಂತೆ, ಮೆಣಸು ಹಾಕಿದ್ರೆ ಹೀಟ್ಗೆ ಆಗುತ್ತಂತೆ, ಏನೋ ಈಗ ಬಂದು ಹೇಳೋದ್ರ ಮೀಟ್ ಆಗತ್ತೆ ಅಂತ. ಈ ಮ್ಯಾಮ್ಕೋಸ್ ಮತ್ತೆ ಕ್ಯಾಂಪ್ಕೋದಿಂದ ತಮಗೆ ಯಾವ ರೀತಿಯಿಂದ ಸಹಕಾರ ಮತ್ತೆ ಸೌಲಭ್ಯ ಸಿಕ್ಕಿದೆ ಸರ್? ಆ ಮ್ಯಾಮ್ಕೋಸ್ ಅಲ್ಲಿ ನಾವೇನು ತಗೊಳ್ತಾ ಇಲ್ಲ, ತಗೊಂಡಿಲ್ಲ, ಕೊಡ್ತಾರೆ. ನಾನು ಸದಸ್ಯದೇನೆ, ತಗೊಳ್ತಾ ಇಲ್ಲ ಹೋಗಿ, ಅದೆಲ್ಲ ಇದೆ ಸಬ್ಸಿಡಿ ಅವ್ರದ್ದು. ಕ್ಯಾಂಪ್ಕೋದವ್ರು ನಮ್ಗೆ 10 ವರ್ಷದಿಂದ ಇದು ಮಾಡ್ತಾರೆ ಗಿಡ, ಅವರು ಸಬ್ಸಿಡಿ ನಮ್ಮ ಹತ್ರ ತಗೊಂಡು ಒಂದು ರೇಟಿಗೆ ತಗೊಂಡು ಅವ್ರಿಗೆ 50% ಕೊಡ್ತಾರೆ ರೈತರಿಗೆ ಕ್ಯಾಂಪ್ಕೋದ. ಆಮೇಲೆ ನಮ್ದು 5 ಕೆಜಿ ಆದ್ರೂ ತಗೊಂತಾರೆ, 50 ಕೆಜಿ ಆದ್ರೂ ತಗೊಂತಾರೆ ಡೈಲಿ ಡೈಲಿ. ಶಿವಮೊಗ್ಗದಲ್ಲಿ ಶಿವಮೊಗ್ಗ ಕ್ಯಾಂಪು, ಶಿವಮೊಗ್ಗ ಕ್ಯಾಂಪು ಅಂದ್ರೆ ಮುಖ್ಯವಾದ ಕಚೇರಿ ಇರೋದು ಮಂಗಳೂರಲ್ಲಿ, ಮಂಗಳೂರು ಶಿವಮೊಗ್ಗ ಕ್ಯಾಂಪ್ ಅಲ್ಲಿ, ಮಂಗಳೂರಿಂದ ಆರ್ಡರ್ಸ್ ಕೊಟ್ಟಂಗೆ ಶಿವಮೊಗ್ಗ ಕ್ಯಾಂಪ್ ಅದು ಕಾಂಟ್ಯಾಕ್ಟ್ ನಮ್ಗೆ, ಶಿವಮೊಗ್ಗ ಕ್ಯಾಂಪ್ ಅಂದಲ್ಲಿ ಮಾಡೋದು ನಾವು ವ್ಯವಹಾರ ಮಾಡೋದು. ಒಟ್ಟಾರೆಯಾಗಿ ಎಷ್ಟು ಲಾಭ ನಿರೀಕ್ಷಿಸುತ್ತೀರಿ ಸರ್? ಚೆನ್ನಾಗಿ ಮಾಡಿದ್ರೆ ಅಡಿಕೆ ಇಂಟರ್ ಕ್ರಾಪ್ ಎಲ್ಲ ಮಾಡಿದ್ರೆ ಒಂದು 3-4 ಲಕ್ಷ, 3 ಲಕ್ಷ ಅಂತ ಉಳಿಸಬಹುದು, ಆರಾಮಾಗಿ ಉಳಿಸಬಹುದು. ಬಟ್ ಅದೇ ಅದು ಡಿಪೆಂಡ್ಸ್ ದಿ ರೇಟ್, ಆಮೇಲೆ ಕ್ರಾಪ್ ಕೆಲ ಟೈಮ್ ಏನಾಗುತ್ತೆ ಅಂದ್ರೆ ಮರಗಳೇ ಹೋಗ್ತದೆ, ಕ್ರಾಪ್ ಡ್ರಾಪ್ ಆಗುತ್ತೆ. 2.5-3 ಲಕ್ಷ ಆರಾಮಾಗಿ ಉಳಿಸಬಹುದು ಇಂಟರ್ ಕ್ರಾಪಿಂಗ್ ಮಾಡಿದ್ರೆ. ಹೌದು, ಒಳ್ಳೇದು ಸುಂದರೇಶ್ ಭೀಮ್ ಅವರೇ. ಇದುವರೆಗೆ ತಾವು ತಮ್ಮ ಕೃಷಿಯ ಅನುಭವ ಜೊತೆಗೆ ಈ ನರ್ಸರಿಯ ಒಂದು ನಿರ್ವಹಣೆ ಕೂಡ, ವಿವಿಧ ಬೆಳೆಗಳನ್ನ ತಾವು ನರ್ಸರಿಯ ಒಂದು ಇದರಲ್ಲಿ ಕಸಿ ಮಾಡಿ ಆಮೇಲೆ ಅದರ ಒಂದು ಅಭಿವೃದ್ಧಿಗೆ ಸಸ್ಯ ಅಭಿವೃದ್ಧಿಗಳನ್ನ ಮಾಡ್ತಾ ಇದ್ದೀರಾ, ಮಾಡಿಕೊಂಡು ಈ ಒಂದು ಪರಿಸರದಲ್ಲಿ ಬೇರೆ ರೈತರಿಗೂ ಕೂಡ ತಾವು ಪ್ರೇರಣೆಯಾಗಿ, ಬೇರೆ ರೈತರಿಗೂ ಕೂಡ ತಾವು ಮಾದರಿಯಾಗಿ, ಇದು ಒಂದು ಮಿನಿ ಕೃಷಿ ಪಾಠಶಾಲೆ ತರ ತಾವು ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಮುಂದಿನ ನಿಮ್ಮ ದಿನಗಳು ಕೂಡ ಇನ್ನೂ ಹೆಚ್ಚಿನ ಒಂದು ಈ ಕೃಷಿಯಲ್ಲಿ ಮತ್ತೆ ಮುಂದಿನ ಒಂದು ಯೋಜನೆಗಳು ಸಫಲವಾಗಲಿ ಅಂತ ಹೇಳಿ ನಾವು ಕೂಡ ನಮ್ಮ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಹಾರೈಸುತ್ತಾ, ಹೆಚ್ಚಿನ ಒಂದು ಮಾಹಿತಿ ತಮ್ಮಿಂದ ಪಡೆಯುವುದಾದರೆ ಅಥವಾ ರೈತರು ಸಸಿಗಳನ್ನ ತಗೊಳ್ಬೇಕಾದ್ರೆ ಅಥವಾ ಇಲ್ಲಿ ಬಂದು ನೋಡಿ ಅವರು ಕೂಡ ತಮ್ಮ ಹಾಗೇನೆ ವಿಧಾನಗಳನ್ನ ಅಳವಡಿಸಿಕೊಳ್ಳೋದಾದ್ರೆ ತಮ್ಮ ದೂರವಾಣಿ ಸಂಖ್ಯೆ? ನಂದು ಮೊಬೈಲ್ ನಂಬರ್ 9485533122, ಗಗನ ನರ್ಸರಿ ಫಾರಂ. ಧನ್ಯವಾದ ಸರ್, ನಮಸ್ಕಾರ. ಇದುವರೆಗೂ ತೋಟಗಾರಿಕೆಯಲ್ಲಿ ಶೂನ್ಯ ಬಂಡವಾಳ ಕೃಷಿ ನಿರ್ವಹಣೆ ಕುರಿತು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕಿನ ಮೇಲಿನ ಹಂಸವಾಡಿ ಗ್ರಾಮದ ಕೃಷಿಕರಾದ ಶ್ರೀ ಬಿಎಂ ಸುಂದರೇಶ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹಾಗೂ ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್. ಇನ್ನು ಮುಂದೆ ಕೇಳಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ, ಡಾಕ್ಟರ್ ದೇವರಾಜ್ ಟಿಎನ್ ಅವರಿಂದ. ಆತ್ಮೀಯ ರೈತ ಬಾಂಧವರೇ, ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ 2025 ಈ ಸಾಲಿನಲ್ಲಿ ಮುಂಗಾರಿಗೆ ಮುನ್ನ ಈ ಅಭಿಯಾನವನ್ನು ಆರಂಭಿಸಲಾಗುತ್ತಿದೆ. ಬರುವ 29 ಮೇಯಿಂದ ಹಿಡಿದು June 12ರವರೆಗೆ 15 ದಿನಗಳ ಕಾಲ ಈ ಅಭಿಯಾನ ನಡೆಯಲಿದ್ದು, ಎಲ್ಲ ರೈತ ಬಾಂಧವರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇವೆ. ಈ ಅಭಿಯಾನದಲ್ಲಿ ICAR ಸಂಸ್ಥೆಗಳ ವಿಜ್ಞಾನಿಗಳು ಭಾಗವಹಿಸುತ್ತಿದ್ದಾರೆ, ಜೊತೆಗೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು, ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು ಹಾಗೂ ಎಲ್ಲ ಇಲಾಖೆಗಳ ಅಧಿಕಾರಿಗಳು ತಂಡವಾಗಿ ಹಳ್ಳಿ ಹಳ್ಳಿಗಳಿಗೆ ತೆರಳಿ ರೈತ ಬಾಂಧವರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅನೇಕ ಉಪಯುಕ್ತ ತಾಂತ್ರಿಕ ಮಾಹಿತಿಗಳನ್ನು ಈ ಸಂದರ್ಭದಲ್ಲಿ ತಿಳಿಸಿಕೊಡಲಿದ್ದು, ಅನೇಕ ಪ್ರಾತ್ಯಕ್ಷಿಕೆಗಳನ್ನು ಸಹ ಅಲ್ಲಿ ನೀಡಲಿದ್ದು, ಅನೇಕ ರೀತಿಯ ಉಪಯುಕ್ತ ಮಾಹಿತಿಗಳು ಅಲ್ಲಿ ಲಭ್ಯವಾಗಲಿದ್ದು, ರೈತ ಬಾಂಧವರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಇದು ಮುಂಗಾರಿನಲ್ಲಿ ನಮ್ಮ ಬೆಳೆಗಳ ಆಯ್ಕೆ, ಬೆಳೆಗಳ ನಿರ್ವಹಣೆ ಮತ್ತು ಖರ್ಚಿನ ನಿರ್ವಹಣೆ, ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಇಳುವರಿ ತೆಗೆದುಕೊಳ್ಳುವ ಒಂದು ಅವಕಾಶವನ್ನ ಈ ತಾಂತ್ರಿಕ ಮಾಹಿತಿಯು ತಮಗೆ ನೀಡಲಿದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಅಭಿಯಾನದಲ್ಲಿ ಭಾಗವಹಿಸಿ ನಿಮ್ಮ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ, ನೆರೆಹೊರೆಯವರಿಗೆ ತಿಳಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಲು ತಿಳಿಸಿ. ನೀವು ಕೂಡ ಬಹಳ ಆಸಕ್ತಿ ವಹಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಡಾಕ್ಟರ್ ದೇವರಾಜ್ ಟಿಎನ್, ICAR, ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ, ದಾವಣಗೆರೆ. ನಮಸ್ಕಾರ. ಭಾರತ ಸರ್ಕಾರದ ಭಾರತೀಯ ಕೃಷಿ ಸಂಶೋಧನಾ ಅನುಸಂಧಾನ ಪರಿಷತ್ ನವದೆಹಲಿಯು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಎಂಬ ರಾಷ್ಟೀಯ ಕಾರ್ಯಕ್ರಮವನ್ನು 29 ಮೇ 2025 12 ಜೂನ್ 2025 ಮುಂಗಾರು ಪೂರ್ವ ಹಂಗಾಮಿನಲ್ಲಿ ಪ್ರಾರಂಭಿಸಿದೆ. ಕೃಷಿ ಸಂಶೋಧನೆ ಮತ್ತು ರೈತ ಸಮುದಾಯದ ನಡುವಿನ ಅಂತರವನ್ನು ಕಡಿಮೆ ಮಾಡುವುದು ಈ ಅಭಿಯಾನದ ಉದ್ದೇಶವಾಗಿದೆ. ಕೃಷಿ ಜ್ಞಾನವನ್ನು ನೇರವಾಗಿ ರೈತರ ಜಮೀನುಗಳಿಗೆ ಕೊಂಡೊಯ್ಯುವ ಮೂಲಕ ಈ ಅಭಿಯಾನವನ್ನು ಭಾರತ ಸರ್ಕಾರದ ಭಾರತೀಯ ಕೃಷಿ ಸಂಶೋಧನಾ ಅನುಸಂಧಾನ ಪರಿಷತ್, ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳನ್ನು ಒಳಗೊಂಡ ಎರಡು ತಂಡಗಳ ಮೂಲಕ ಕಾರ್ಯಗತಗೊಳಿಸಲಾಗುತ್ತಿದೆ. ಈ ಅಭಿಯಾನದ ಪ್ರಮುಖ ಉದ್ದೇಶಗಳು ಏನೆಂದರೆ, ಮುಂಗಾರು ಬೆಳೆಗಳಿಗೆ ಸಂಬಂಧಿಸಿದ ಸುಧಾರಿತ ಮತ್ತು ಆಧುನಿಕ ತಂತ್ರಜ್ಞಾನಗಳ ಬಗ್ಗೆ ರೈತರಲ್ಲಿ ಜಾಗೃತಿ ಮೂಡಿಸುವುದು, ಸರ್ಕಾರಿ ನೀತಿಗಳು ಮತ್ತು ಯೋಜನೆಗಳ ಕುರಿತು ಮಾಹಿತಿಯನ್ನು ಪ್ರಸಾರ ಮಾಡುವುದು, ಬೆಳೆ ಮತ್ತು ಕೃಷಿ ಪರಿಕರಗಳ ಆಯ್ಕೆಗಳ ಬಗ್ಗೆ ಉತ್ತಮ ಮಾಹಿತಿಯುಳ್ಳ ನಿರ್ಧಾರಕ್ಕಾಗಿ ಮಣ್ಣಿನ ಆರೋಗ್ಯ ಕಾರ್ಡ್ಗಳ ಬಳಕೆಯನ್ನು ಉತ್ತೇಜಿಸುವುದು ಮತ್ತು ಮಣ್ಣು ಪರೀಕ್ಷೆ ಆಧಾರಿತ ಪರಿಕರ ಮತ್ತು ಬೆಳೆ ಆಯ್ಕೆ ಮಾಡುವುದು, ರಸಗೊಬ್ಬರಗಳ ವಿವೇಚನಾಯುಕ್ತ ಬಳಕೆಯನ್ನು ಉತ್ತೇಜಿಸಿ ಉತ್ತಮ ಕೃಷಿ ಪದ್ಧತಿಗಳ ಮೇಲೆ ಒತ್ತು ನೀಡುವುದು, ಭವಿಷ್ಯದ ಸಂಶೋಧನೆಯನ್ನು ರೂಪಿಸಲು ರೈತರಿಂದ ಕೃಷಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಹಾಗೂ ಕ್ಷೇತ್ರ ಮಟ್ಟದ ನಾವಿನ್ಯ ಪರಿಹಾರಗಳನ್ನು ಸಂಗ್ರಹಿಸುವುದು, ವಿಕಸಿತ ಕೃಷಿ ಸಂಕಲ್ಪ ಯೋಜನೆಯ ಅಡಿಯಲ್ಲಿ ಕೃಷಿ ಸಮುದಾಯಕ್ಕೆ ಪ್ರಸಾರ ಮಾಡುವ ತಂತ್ರಜ್ಞಾನಗಳು, ಮಣ್ಣಿನ ಆರೋಗ್ಯ ಅಭಿಯಾನ, ಮಣ್ಣು ಮತ್ತು ನೀರಿನ ಸಂರಕ್ಷಣೆ, ಬೀಜ ಸಂರಕ್ಷಣಾ ಅಭಿಯಾನ, ಹವಾಮಾನ ಸ್ಥಿತಿಸ್ಥಾಪಕ ತಂತ್ರಜ್ಞಾನಗಳು, ನೈಸರ್ಗಿಕ ಸಾವಯವ ಕೃಷಿ, ಬೀಜ ಉತ್ಪಾದನಾ ತಂತ್ರಜ್ಞಾನಗಳು, ಕೊಯ್ಲಿನ ನಂತರದ ತಂತ್ರಜ್ಞಾನಗಳು, ಫಲ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಉತ್ಪಾದನಾ ತಂತ್ರಜ್ಞಾನಗಳು, ವರ್ಮಿ ಕಾಂಪೋಸ್ಟಿಂಗ್, ಸಮಗ್ರ ಕೃಷಿ ವ್ಯವಸ್ಥೆ, ಸಂಪನ್ಮೂಲ ಸಂರಕ್ಷಣಾ ತಂತ್ರಜ್ಞಾನಗಳು, ಪಶು ಆಹಾರ ಆರೋಗ್ಯ ನಿರ್ವಹಣೆ, ಪೌಷ್ಟಿಕಾಂಶ ಉದ್ಯಾನ, ಫಲ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಮೌಲ್ಯವರ್ಧನೆ. ಭಾಗವಹಿಸುವ ಪಾಲುದಾರರು ICAR ಸಂಸ್ಥೆಗಳು, ಕೃಷಿ ವಿಶ್ವವಿದ್ಯಾಲಯಗಳು, ಜಿಲ್ಲಾ ಇಲಾಖೆಗಳು, FPOಗಳು, ಸ್ವಸಹಾಯ ಗುಂಪುಗಳು, ಕೃಷಿ ಸಖಿಗಳು, ಪಶು ಸಖಿಗಳು, ಪ್ರಗತಿಪರ ರೈತರು, ಇನ್ಪುಟ್ ಡೀಲರ್ಗಳು, ನಬಾರ್ಡ್ ಲೀಡ್ ಬ್ಯಾಂಕ್ಗಳು, ಎನ್ಜಿಒಗಳು, ಸಕ್ಕರೆ ಕಾರ್ಖಾನೆಯ ಕಬ್ಬು ಅಭಿವೃದ್ಧಿ ಅಧಿಕಾರಿಗಳು. ಈ ಅಭಿಯಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಾಂಧವರು, ರೈತ ಮಹಿಳೆಯರು ಪಾಲ್ಗೊಂಡು ಈ ಕೃಷಿ ಅಭಿಯಾನದ ಪ್ರಯೋಜನ ಪಡೆದುಕೊಂಡು ಯಶಸ್ವಿಗೊಳಿಸಬೇಕೆಂದು ICAR KLE ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಮತ್ತು ಹಿರಿಯ ವಿಜ್ಞಾನಿಗಳು ವಿನಂತಿಸಿಕೊಳ್ಳುತ್ತಾರೆ. ಇದುವರೆಗೂ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಡಾಕ್ಟರ್ ದೇವರಾಜ್ TN ಅವರಿಂದ ಮಾಹಿತಿ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಪರಿಸರ ಗೀತೆ. ಬೇಕು ಬಹಳಷ್ಟು ಬಜ್ಜಿಯ ಬಯಲು ಸೀಮೆಯ ರೈತ ಬೆಳೆಯಾಗ ಸಜ್ಜಿಯ ಹಾಕಬೇಕು ಸರಿಯಾದ ಹೆಜ್ಜಿಯ ಬರಬೇಕು ಬಹಳಷ್ಟು ಬಜ್ಜಿಯ ಬರಬೇಕು ಬಹಳಷ್ಟು ಬಜ್ಜಿಯ ನೇಗಿಲು ಉಳುಮೆಗೆ ಬೇಕು ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು ಕಬ್ಬಿಣದ ನೇಗಿಲು ಉಳುಮೆಗೆ ಬೇಕು ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು ಕರಿಮಣ್ಣ ಹೆಂಟೆಯ ಕರಗಿಸಬೇಕು ನೆಲವನ್ನು ಸಮತಟ್ಟು ಮಾಡಬೇಕು ಕರಿಮಣ್ಣ ಹೆಂಟೆಯ ಕರಗಿಸಬೇಕು ನೆಲವನ್ನು ಸಮತಟ್ಟು ಮಾಡಬೇಕು ಬಯಲು ಸೀಮೆಯ ರೈತ ಬೆಳೆಯಾಗ ಹಾಕಬೇಕು ಸರಿಯಾದ ಹೆಜ್ಜೆಯ ಹೊರಬೇಕು ಬಹಳಷ್ಟು ಬಜ್ಜೆಯ ಹೊರಬೇಕು ಬಹಳಷ್ಟು ಬಜ್ಜೆಯ ತಿಪ್ಪೆಯ ಗೊಬ್ಬರ ಹೊಲಕ ಹಾಕಬೇಕು ಕುರಿಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು ತಿಪ್ಪೆಯ ಗೊಬ್ಬರ ಹೊಲಕ ಹಾಕಬೇಕು ಕುರಿಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು ಕುರಿ ಹಿಕ್ಕಿ ಬಣ್ಣಲ್ಲಿ ಸೇರಿಸಬೇಕು ಕುಂಟೆಲೆ ಚೆನ್ನಾಗಿ ಹರಗಬೇಕು ಕುರಿ ಹಿಕ್ಕಿ ಬಣ್ಣಲ್ಲಿ ಸೇರಿಸಬೇಕು ಕುಂಟೆಲೆ ಚೆನ್ನಾಗಿ ಹರಗಬೇಕು ಬಯಲು ಸೀಮೆಯ ರೈತ ಬೆಳೆಯಾಗ ಸಜ್ಜಿ ಹಾಕಬೇಕು ಸರಿಯಾದ ಹೆಜ್ಜೆಯ ಹೊರಬೇಕು